السلام عليكم ورحمة الله. إن الحمد لله نحمده ونستعينه ونستغفره ونعوذ بالله من شرور أنفسنا ومن سيئات أعمالنا، من يهده الله فلا مضل له ومن يضلل فلا هادي له، وأشهد أن لا إله إلا الله وحده لا شريك له، وأشهد أن محمدا عبده ورسوله صلى الله عليه وعلى آله وصحابه أجمعين. أعوذ بالله من الشيطان الرجيم، بسم الله الرحمن الرحيم. يا أيها الذين آمنوا اتقوا الله حق تقاته ولا تموتن إلا وأنتم مسلمون. وقال الله تعالى: يا أيها الناس اتقوا ربكم الذي خلقكم من نفس واحدة وخلق منها زوجها وبث منهما رجالا كثيرا ونساء، واتقوا الله الذي تساءلون به والأرحام، إن الله كان عليكم رقيبا. يا أيها الذين آمنوا اتقوا الله وقولوا قولا سديدا يصلح لكم أعمالكم ويغفر لكم ذنوبكم، ومن يطع الله ورسوله فقد فاز فوزا عظيما. أما بعد، فإن أصدق الحديث كتاب الله، وإن أفضل الهدي هدي محمد صلى الله عليه وسلم، وشر الأمور محدثاتها وكل بدعة ضلالة. مان رادا بهمان رادا ديني باندوري سهودرلي هاغو ننا ماتنو كيلو يلا ديني باندوري ಇಂದಿನ ಈ ವಿಷಯವನ್ನು ಬಹಳಷ್ಟು ಮುಂಚೆ ಇದರ ಬಗ್ಗೆ ನಾವು ಆಲೋಚಿಸಿದ್ದೇನೆ. ಆದರೆ ಸಮಯವು ಸಂದರ್ಭವು ಬಾರದೇ ಇರುವುದರಿಂದ, ಅಂದರೆ ನನಗೆ ಅದರ ಸಮಯ ಸಿಗದೇ ಇರುವುದರಿಂದ ನಾನು ಅದನ್ನು ಆ ಸಬ್ಜೆಕ್ಟ್ ಅನ್ನು ನಿಮ್ಮ ಮುಂದೆ ಇದುವರೆಗೆ ಹೇಳಿಲ್ಲ. ಆದರೆ ಅಲ್ಲಾಹು ಸುಬ್ಹಾನಹು ವ ತಾಲಾ ಅವರ ಅನುಗ್ರಹದಿಂದ ಆ ವಿಷಯದ ಬಗ್ಗೆ ಒಂದು ಪುಸ್ತಕವನ್ನೇ ಬರೆಯಲು ಅಲ್ಲಾಹು ಸುಬ್ಹಾನಹು ತಾಲಾ ತೌಫೀಕ್ ನೀಡಿದ್ದಾನೆ. ಆದ್ದರಿಂದ ಅದರ ವಿಷಯಗಳನ್ನು ನಾವು ಕೃತ್ಯವಾಗಿ ವಿಶೇಷವಾಗಿ ಅದನ್ನು ಮನದಟ್ಟು ಮಾಡಿ ಅದರ ಬಗ್ಗೆ ಇರುವಂತಹ ಯಾವ ರೀತಿಯ ತಿಳುವಳಿಕೆಯ ಬಗ್ಗೆ ತಪ್ಪು ಧಾರಣೆ ಅಥವಾ ಅದರಲ್ಲಿರುವಂತಹ ಗೊಂದಲಗಳು, ಅದಕ್ಕೆ ಬರುವಂತಹ ಫತ್ವಾಗಳ ವಿಷಯಗಳು, ಅದು ಯಾವ ರೀತಿಯಾಗಿದೆ ಎನ್ನುವಂಥದ್ದು, ಜಿನ್ನುಗಳ ಬಳಕೆಯ ಬಗ್ಗೆ ಗೊಂದಲಮಯ ಮಾರ್ಗದರ್ಶನವನ್ನು ನಾವು ಇವತ್ತು ಕಾಣುತ್ತಿದ್ದೇವೆ. ಆ ಮಾರ್ಗದರ್ಶನದಲ್ಲಿ ಹಲವು ರೀತಿಯ ಮನುಷ್ಯರು ವಿಷಯಗಳನ್ನು ತಿಳಿದು ಅದರ ಹಿಂದೆ ಹೋಗ್ತಾ ಇದ್ದಾರೆ. ಆದ್ದರಿಂದ ನಮಗೆ ಯಥಾರ್ಥವಾದ ಒಂದು ವಿಷಯ ಏನು ಎನ್ನುವ ಬಗ್ಗೆ ನಾವೊಂದು ಅವಲೋಕಿಸುವ ಬಗ್ಗೆ ನಾವು ಇಂದು ಮಾತನಾಡಬೇಕಾಗಿದೆ. ಅದರ ಬಗ್ಗೆ ನಾವು ತಿಳಿಯೋಣ. ಇನ್ಶಾಅಲ್ಲ ನಮ್ಮಲ್ಲಿರುವುದು ಪ್ರಥಮವಾಗಿರುವಂತಹ ವಿಷಯ ಏನಂತ ಹೇಳಿದ್ರೆ ಇಸ್ತಿಆನತು ಬಿಲ್ ಜಾನ್ ಅಥವಾ ಇಸ್ತಿಆನತು ಬಿಲ್ ಜಿನ್, ಜಿನ್ನಿನೊಂದಿಗಿರುವ ಸಹಾಯ. ಇಲ್ಲಿ ಅಲ್ಲಾಹು ಸುಬ್ಹಾನಹು ತಾಲನು ಇಸ್ತಿಗಾಸ ಇಸ್ತಿಆದ ಇಸ್ತಿಆನ ಮೂರು ರೀತಿಯ ಮನುಷ್ಯನಿಗೆ ಅಗತ್ಯ ಪಡುವಂತಹ ವಿಷಯಗಳಾಗಿವೆ. ಈ ಮೂರು ರೀತಿಯ ಇಸ್ತಿಆದ ಅಂದರೆ ಅಲ್ಲಾಹನಲ್ಲಿ ಅಭಯವನ್ನು ಯಾಚಿಸುವುದು. ಹಲವು ರೀತಿಯ ಅಭಯಗಳು ನಾವು ಅಲ್ಲಾಹನಲ್ಲಿ ಯಾಚಿಸುತ್ತೇವೆ. ಕುರಾನ್ ಓದುವಾಗ ಔಝು ಬಿಲ್ಲಾಹಿ ಮಿನಶ್ ಶೈತಾನಿರ್ ರಜೀಮ್, ಅಲ್ಲಾಹು ಸುಬ್ಹಾನಹು ತಾಲಾ ಹೇಳ್ತಾನೆ ಕುರಾನ್ ಓದೋಕ್ಕಿಂತ ಮುಂಚೆ ನೀವು ಅಲ್ಲಾಹನಲ್ಲಿ ಅಭಯವನ್ನು ಯಾಚಿಸಿರಿ. ಅದೇ ರೀತಿ ಯಾವುದಾದರೂ ಒಂದು ಹೊಸ ಊರಿಗೆ ಹೋದಾಗ ಅಥವಾ ಹೊಸ ಒಂದು ಮಾರ್ಗಕ್ಕೆ ಕಾಲಿಡುವಾಗ ಹೋಗುವಾಗ ಹೇಳುವಂತಹ ಒಂದು ಅಭಯವಾಗಿದೆ, ಔಝು ಬಿಕಲಿಮಾತಿಲ್ಲಾಹಿ ತಾಮ್ಮಾತಿ ಮಿನ್ ಶರ್ರಿ ಮಾ ಖಲಕ್. ಸಹೀ ಮುಸ್ಲಿಂ ಸಹೀ ಬುಖಾರಿಯಲ್ಲಿ ಬಂದಂತಹ ಒಂದು ಹದೀಸ್ ಆಗಿದೆ. ಅದೇ ರೀತಿ ಇಸ್ತಿಗಾಸ, ಇಸ್ತಿಗಾಸ ಅಂದರೆ ಸಹಾಯವನ್ನು ಯಾಚಿಸುವುದು, ಆಶ್ರಯ ಪಡೆಯುವುದು, ಇದಕ್ಕೆಲ್ಲ ಇಸ್ತಿಗಾಸ ಅಂತ ಹೇಳ್ತಾರೆ. ಇಸ್ತಿಯಾನ ಅಂದರೆ ಪ್ರತ್ಯೇಕವಾಗಿ ಸಹಾಯಗಳನ್ನು ಪಡೆಯುವುದು. ಇದರಲ್ಲಿ ಎರಡು ವಿಧವಾಗಿದೆ. ಇಸ್ತಿಗಾಸ ಇಸ್ತಿಆನ. ಇಸ್ತಿಆನ ಅಂದರೆ ಆನಹು, ಒಬ್ಬನು ಅವನಿಗೆ ಸಹಾಯ ಮಾಡಿದನು ಅಥವಾ ಒಂದು ವಸ್ತು ಅವನಿಗೆ ಸಹಾಯ ಮಾಡಿತು. ಇಸ್ತಿಗಾಸ ಅಂತ ಹೇಳಿದರೆ ಅಲ್ಲಾಹನಿಂದ ಆಶ್ರಯವನ್ನು ಪಡೆಯುವುದು ಅಥವಾ ಒಬ್ಬನಿಂದ ಆಶ್ರಯವನ್ನು ಪಡೆಯುವುದು. ಇದು ಎರಡು ರೀತಿಯಲ್ಲಾಗಿದೆ ಇಸ್ತಿಗಾಸ ಇಸ್ತಿಆನ. ಒಂದು ಒಬ್ಬ ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ ಅವನಿಂದ ಆಗುವಂತಹ ಸಹಾಯಗಳನ್ನು ಇನ್ನೊಬ್ಬ ವ್ಯಕ್ತಿಗೆ ಮಾಡುವುದಾಗಿದೆ ಇಸ್ತಿಗಾಸವೋ ಇಸ್ತಿಆನ. ಉದಾಹರಣೆಗೆ ಒಬ್ಬನಿಗೆ ಇಲ್ಲಿಂದ ಮಕ್ಕಕ್ಕೆ ಹೋಗಬೇಕು, ಅವನ ಸ್ನೇಹಿತನಲ್ಲಿ ಕಾರ್ ಇದೆ, ಇವನು ಅವನಲ್ಲಿ ಆಶ್ರಯ ಕೇಳ್ತಾನೆ, ಏನು ಇಸ್ತಿಗಾಸ ಮಾಡ್ತಾನೆ, ಏನು ನನಗೆ ನನ್ನ ಸ್ವಲ್ಪ ಮಕ್ಕದಲ್ಲಿ ಬಿಡುವಂತೆ. ಈ ಇಸ್ತಿಗಾಸ ಆಶ್ರಯ ಅವನು ಸ್ವೀಕರಿಸಿ ಅವನನ್ನು ಮಕ್ಕಕ್ಕೆ ಕೊಂಡು ಹೋಗಿ ಬಿಡ್ತಾನೆ. ಈ ಮಕ್ಕಕ್ಕೆ ಕೊಂಡು ಹೋಗಿ ಬಿಡಲು ಅವನಿಗೆ ಈ ಮನುಷ್ಯನ ಕೇಳಿದ ಆಶ್ರಯ ಕೊಡಲು ತಾಕತ್ತಿದ್ದು, ಅದಕ್ಕೆ ಶಕ್ತಿ ಇದ್ದು, ಅದಕ್ಕೆ ಎಲ್ಲಾ ರೀತಿಯ ಅನುಕೂಲತೆಗಳು ಅವನಲ್ಲಿದ್ದು ಅವನು ಇವನಿಗೆ ಕೊಡುವಂತಹ ಆಶ್ರಯವೋ ಸಹಾಯವೋ ಆಗಿದೆ ಇಸ್ತಿಗಾಸ, ಇವನನ್ನು ಮಕ್ಕಕ್ಕೆ ಬಿಡುವುದು. ಇದು ಒಂದು ಸಾಧ್ಯವಿರುವಂತಹ, ನಮ್ಮ ಮುಂದಿರುವಂತಹ ಯಾವುದೇ ಒಂದು ಕಾಣಲು ಸಾಧ್ಯವಾಗುವಂತಹ ವಸ್ತುವಿನಲ್ಲೋ ಅಂದರೆ ಪ್ರಾಣಿಯಲ್ಲೋ ಅಥವಾ ವಸ್ತು ಅಂತ ಹೇಳಿದ್ರೆ ಕಾರೋ ಬಸ್ಸೋ ಅಥವಾ ಇನ್ನಿತರ ವಸ್ತುಗಳಲ್ಲೋ ಅಥವಾ ಮನುಷ್ಯನಲ್ಲೋ ನಾವು ಅದರನ್ನು ಆ ಸಹಾಯವನ್ನು ಆಶ್ರಯವನ್ನು ಪಡೆಯಬಹುದು. ಇದಕ್ಕೆ ಇಸ್ಲಾಂ ವಿರೋಧಿಸುವುದಿಲ್ಲ. ಅದೇ ರೀತಿ ಇಸ್ತಿಆನವು ಸಹ ಅದೇ ರೀತಿಯಾಗಿದೆ. ಈಗ ಇಲ್ಲಿ ನಮ್ಮಲ್ಲಿ ಇರುವಂತಹ ಒಂದು ಗೊಂದಲಮಯ ವಿಷಯ ಅಂದರೆ ಮಾಡಬೇಕೋ ಮಾಡಬಾರದು, ಅದಾಗಿದೆಯೋ ಇಲ್ಲೋ ಅಂತ ಒಂದು ಗೊಂದಲಮಯ ವಿಷಯವನ್ನು ತೌಹೀದಿನ ನಮ್ಮ ಸಹೋದರರ ಮಧ್ಯೆ ಬಂದು ಸಿಲುಕಿ ಹಲವಾರು ಜನರು ಆ ವಿಷಯಗಳ ಬಗ್ಗೆ ಗೊಂದಲಮಯ ವಾತಾವರಣದಲ್ಲಿ ಸಿಲುಕಿದ್ದಾರೆ. ಕೆಲವರು ಅದನ್ನು ಮಾಡಬಹುದಂತ ಹೇಳಿದ್ರೂ ಅವರಿಗೆ ದೃಢವಾಗಿ ವಿಶ್ವಾಸವಿರಿಸಲದರಲ್ಲೂ ಸಾಧ್ಯ ಇಲ್ಲ. ಕೆಲವರು ಅದರಲ್ಲಿ ಮಾಡಬಾರ್ದಂತ ಹೇಳ್ತಾರೆ, ಆದರೆ ಸ್ವಲ್ಪ ದೂರ ಹೋಗಿ ಯಾಕೆ ನಾನು ಹೇಳಿದ್ದೆ ಅನ್ನುವಂತಹ ಒಂದು ಗೊಂದಲಮಯ, ಏನೋ ಒಂದು ಸರಿಯಾದ ಒಂದು ದೃಢ ವಿಶ್ವಾಸ, ದೃಢ ನಿರ್ಧಾರ ಅವನಲ್ಲಿಲ್ಲ. ಅದಕ್ಕಿಂತ ಮುಂಚೆ ನಾವು ತಿಳಿಯಬೇಕಾದ ವಿಷಯ ಅಂತ ಹೇಳಿದ್ರೆ, ಅಲ್ಲಾಹು ಸುಬ್ಹಾನಹು ವ ತಆಲಾ ಇಲ್ಲಿ ಸೃಷ್ಟಿಗಳಲ್ಲಿ ನಮಗೆ ತಿಳಿಯುವಂತಹ ಸೃಷ್ಟಿಗಳು ಮಲಾಯಿಕತರು, ಮನುಷ್ಯರು, ಜಿನ್ನುಗಳು, ಮೂರು ಸೃಷ್ಟಿಗಳು ಅಲ್ಲಾಹು ಸುಬ್ಹಾನಹು ವ ತಆಲಾ ಪ್ರಧಾನವಾದ ಸೃಷ್ಟಿಗಳಾಗಿವೆ. ಇದರಲ್ಲಿ ಅತೀ ಶ್ರೇಷ್ಠವಾದ, ಅತೀ ಉತ್ತಮವಾದ, ಅಲ್ಲಾಹನಿಗೆ ಇಷ್ಟವಾದ ಸೃಷ್ಟಿಯಾಗಿದೆ ಮನುಷ್ಯ ಸೃಷ್ಟಿ. ಅಲ್ಲಾಹು ಸುಬ್ಹಾನಹು ವ ತಆಲಾ ಸಹಾಯಗಳಿಗೆ ಅಲ್ಲಾಹನ ತೀರ್ಮಾನಗಳನ್ನು ಕೈಗೊಳ್ಳಲು, ಅಲ್ಲಾಹನ ತೀರ್ಮಾನಗಳನ್ನು, ವಾಗ್ದಾನಗಳನ್ನು ಮುಟ್ಟಿಸಲು, ಅದಕ್ಕೆ ಬೇಕಾದ ಸಹೂಲತ್ತುಗಳನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ಮಲಾಯಿಕರೊಂದಿಗೆ ಮಾಡುತ್ತಾನೆ. ಮಲಾಯಿಕತರನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ನೂರೆನ್ನುವಂತಹ ಪ್ರಕಾಶದಿಂದ ಸೃಷ್ಟಿಸಿದ್ದಾಗಿದೆ. ಪ್ರಕಾಶದಿಂದ ಸೃಷ್ಟಿಸಿದಂತಹ ಮಲಾಯಿಕತರು ಎರಡು ರೀತಿಯಲ್ಲಿದ್ದಾರೆ. ಒಂದು ಭೂಲೋಕ ಮತ್ತು ಪ್ಲಾನೆಟ್ಸ್ಗಳಲ್ಲಿ ಬೇಕಾಗುವಂತಹ ಸನ್ನಿವೇಶಗಳನ್ನು, ವ್ಯತ್ಯಾಸಗಳನ್ನು, ಅದಕ್ಕೆ ಸಹಾಯಗಳನ್ನು ಮಾಡುವಂತಹ ಅಲ್ಲಾಹನ ಆಜ್ಞೆಯನ್ನು ಪಾಲಿಸಿ ಮಾಡುವಂತಹ ಮಲಾಯಿಕತರು. ಅದರಲ್ಲಿ ಬಹಳಷ್ಟು ಮಲಾಯಿಕತರಿದ್ದಾರೆ. ನಮಗೆ ಅದರ ಲೆಕ್ಕವೋ, ಅದರ ಜ್ಞಾನವೋ, ಅದರ ಬಗ್ಗೆ ತಿಳುವಳಿಕೆಯೋ ಕುರ್ಆನ್ ಹದೀಸ್ ಅಲ್ಲದೆ ನಮಗೆ ಗೊತ್ತಿಲ್ಲ. ನಮಗೆ ಬೇಕಾಗುವಂತಹ ವಿಷಯಗಳನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ಕುರ್ಆನ್ನಲ್ಲಿಯೂ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಲ್ಲಿಯೂ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಆದರೆ ಇನ್ನು ಕೆಲವು ಮಲಾಯಿಕತರು ಅಲ್ಲಾಹು ಸುಬ್ಹಾನಹು ವ ತಆಲಾ ಇದುವರೆಗೆ ಭೂಮಿಗೆ ಬರದ, ಇದುವರೆಗೆ ಪ್ಲಾನೆಟ್ಸ್ಗಳಲ್ಲಿ ಅಥವಾ ಇತರ ಸಹಾಯಗಳನ್ನು ಈ ಲೋಕದಲ್ಲಿ ಮಾಡದಂತಹ ಕೆಲವು ಫರಿಶ್ತೆ ಅಂದರೆ ಮಲಾಯಿಕತರು ಅಲ್ಲಾಹು ಸುಬ್ಹಾನಹು ವ ತಆಲಾ ಸೃಷ್ಟಿಸಿದ್ದಾನೆ. ಅವರಿಗೆ ಅವರ ಕಾರ್ಯಗಳು ಬೈತುಲ್ ಮಅಮೂರಿನ ಮೇಲಿರುವಂತಹ ಅರ್ಶ್ ಕುರುಶಿಗಳಲ್ಲಿ ಮಾಡುವಂತಹ ಕಾರ್ಯಗಳು ಅವರಿಗಾಗಿದೆ. ಅವರು ಒಮ್ಮೆಯೂ ಬೈತುಲ್ ಮಅಮೂರಿನಿಂದ ಕೆಳಗೆ ಬಂದವರಲ್ಲ. ಇದರ ಕೆಳಗಿರುವ ವಿಷಯ ಅವರಿಗೆ ಗೊತ್ತೂ ಇಲ್ಲ, ಅವರಂತಹ ಆಜ್ಞೆಗಳನ್ನು ಪಾಲಿಸಲೂ ಇಲ್ಲ. ಮತ್ತಿರುವ ಮಲಾಯಿಕತರು ಬೈತುಲ್ ಮಅಮೂರಿನಿಂದ ಆಚೆಗೆ ಹೋಗಲೂ ಇಲ್ಲ, ಅಲ್ಲಿಯ ವಿಶೇಷತೆಗಳನ್ನು ಅವರಿಗೆ ತಿಳಿಯುವುದೂ ಇಲ್ಲ, ಅವರಿಗೆ ಅದು ಅಗತ್ಯವೂ ಇಲ್ಲ. ಅಲ್ಲಾಹು ಏನು ಹೇಳಿದ್ದಾನೆ ಅದು ಮಾತ್ರ ಮಾಡ್ತದೆ. ಆ ಯಸೂನಲ್ಲಾಹ ಮಹಮರ, ಅಲ್ಲಾಹು ಹೇಳಿದ್ದನ್ನು ಮಾತ್ರ ಮಾಡ್ತಾರೆ. ಒಮ್ಮೆಯೂ ಅಲ್ಲಾಹನ ಆಜ್ಞೆಗೆ ವಿರುದ್ಧವಾಗಿ ನಡೆಯದಂತ ಮಲಾಯಿಕತರು. ಮತ್ತೊಂದು, ಒಮ್ಮೆ ಮಲಾಯಿಕತರನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ಪ್ರಕಾಶದಿಂದ ನೂರಿನಿಂದ ಸೃಷ್ಟಿಸಿದ್ದಾಗಿದೆ. ಮನುಷ್ಯನನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ಸೃಷ್ಟಿಸಿರುವುದು ಮಣ್ಣಿನಿಂದಾಗಿದೆ. ಇಲ್ಲಿ ನಮಗೆ ಎರಡು ಗೊಂದಲ ಇದೆ. ಏನಂತ ಹೇಳಿದ್ರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ಪ್ರಕಾಶದಿಂದ ಸೃಷ್ಟಿಸಿದ್ದಾನೆ ಎನ್ನುವಂತಹ ಒಂದು ಸಮೂಹ ನಮ್ಮ ಎಡೆಯಲ್ಲಿದೆ. ವಾವುಜದ ನೂರಹು ಕಬಲ ಕಲ್ಕಿಲ್ಲಾರಮಿವ ಸಮ್ಮಾಹು ಮುಹಮ್ಮದ ಅಲ್ವಾ, ಮಂಕೂಸ್ ಮೌಲದಲ್ಲಿ ನೀವು ಕೇಳಿರಬಹುದು. ಅಲ್ಲಾಹು ಸುಬಹಾನಹು ತಾದ ವಾವುಜದ ನೂರಹು ಕಬಲ ಕಲ್ಕಿಲ್ ಆಲಮಿವ ಸಮ್ಮಾಹು ಮುಹಮ್ಮದ. ಅಲ್ಲಾಹು ಸುಬಹಾನಹು ತಾಲ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಪ್ರಕಾಶವನ್ನು ಏನ್ ಮಾಡಿದ್ದಾನೆ, ಸೃಷ್ಟಿಸಿದ್ದಾನೆ. ಕಬ್ಲ ಖಲ್ಕಿಲ್ ಆಲಂ, ಈ ಯೂನಿವರ್ಸ್ ಸೃಷ್ಟಿಸುವುದಕ್ಕಿಂತ ಮುಂಚೆ. ವಸಮ್ಮಾಹು ಮುಹಮ್ಮದ, ಅಂದೇ ಅಲ್ಲಾಹು ಸುಬ್ಹಾನಹು ವತಾಲ ಅದಕ್ಕೆ ಮುಹಮ್ಮದ್ ಅಂತ ಹೆಸರಿಟ್ಟಿದ್ದಾನೆ ಅಂತ ನಮ್ಮ ಸಮೂಹದಲ್ಲಿ ಆಡಿ ಹೇಳಿ ಹೊಗಳಿ ಆಚರಿಸುವಂತಹ ಆಚಾರಗಳು ಒಂದು ಸಮೂಹ ನಮ್ಮಲ್ಲಿದೆ. ಅದರ ಬಗ್ಗೆ ಅದು ಅವರ ತಪ್ಪು ಧಾರಣೆಯು ತಪ್ಪು ಕಲ್ಪನೆಯೂ ಆಗಿದೆ. ಯಾಕಂತ ಹೇಳಿದ್ರೆ ಇದು ಸರಾಸರಿ ಕುರಾನ್ ಮತ್ತೆ ಹದೀಸಿಗೆ ವಿರುದ್ಧವಾಗಿದೆ. ಇನ್ಶಾ ಅಲ್ಲಾ ಆ ಒಂದು ಮಂಕೂಸ್ ಮೌಲಿದಿನ ಪೋಸ್ಟ್ ಮಾರ್ಟಮ್ ಎನ್ನುವಂತಹ ಒಂದು ಗ್ರಂಥವನ್ನು ನಾನು ಬರೆದಿದ್ದೇನೆ. ಅದು ಈಗ ತಾನೇ 120 ಪೇಜ್ ಆಗಿದೆ. ಇನ್ಶಾ ಅಲ್ಲಾ ಅದು ಇನ್ನು ಸ್ವಲ್ಪ ಬಾಕಿ ಇದೆ. ಇನ್ಶಾ ಅಲ್ಲಾ ಅದರ ನಂತರ ನಾವು ಅದನ್ನು ಪಬ್ಲಿಷ್ ಮಾಡೋದು. ಅದರಲ್ಲಿ ಅದರ ನಂತರ ಇರುವುದು ಮಲಾಯಿಕತರು, ಮನುಷ್ಯನು. ಮನುಷ್ಯನೊಮ್ಮೆಯು ಪ್ರಕಾಶದಿಂದ ಸೃಷ್ಟಿಸಿದವನಲ್ಲ, ಮನುಷ್ಯನು ಮಣ್ಣಿನಿಂದ ಸೃಷ್ಟಿಸಿದಂತಹ ವ್ಯಕ್ತಿಯಾಗಿದ್ದಾನೆ. ಅದು ಯಾರಾಗಿರಲಿ, ಪ್ರವಾದಿಯಾಗಿರಲಿ, ಔಲಿಯಾ ಆಗಿರಲಿ, ಸಾಧಾರಣ ಮನುಷ್ಯನಾಗಿರಲಿ, ಮಣ್ಣಿನಿಂದಲೇ ಸೃಷ್ಟಿಸಿದ್ದಾನೆ. ಈ ಮನುಷ್ಯನಿಗೂ ಪರಿಷ್ಠೆಗೂ ಇರುವಂತಹ ವ್ಯತ್ಯಾಸಗಳೇನು? ಯಾವುದೇ ವ್ಯತ್ಯಾಸಗಳಿಲ್ಲ. ಆದರೆ ಅವರು ಪ್ರಕಾಶದಿಂದ ಸೃಷ್ಟಿಸಿದವರು, ಇವನು ಮಣ್ಣಿನಿಂದ ಸೃಷ್ಟಿಯಾದವನು. ಇವನಿಗೂ ಮಲಾಯಿಕತರಿಗೂ ಇರುವ ವಿಷಯ ಏನಂತ ಹೇಳಿದ್ರೆ, ಅಲ್ಲಾಹು ಏನು ಇವನಿಗೆ ಬೇಕಾಗಿ ಮಲಾಯಿಕತರಿಂದ ಸಹಾಯ ಒದಗಿಸಿದ್ದಾನೋ ಆ ಸಹಾಯವನ್ನು ಪಡೆದುಕೊಂಡು ಭೂಮಿಯಲ್ಲಿ ಅಲ್ಲಾಹನನ್ನು ಏಕನಾಗಿ ವಿಶ್ವಾಸವಿರಿಸಿ ಜೀವಿಸುವುದು ಅಷ್ಟೇ. ಹೊರತು ಮಲಾಯಿಕತರಲ್ಲಿ ಹೋಗಿ ಸಹಾಯವನ್ನು ಯಾಚಿಸಲು ಇಸ್ಲಾಂ ನಮಗೆ ಕುರಾನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಸುನ್ನತ್ತು ನಮಗೆ ಕಲಿಸಿಕೊಡಲಿಲ್ಲ. ಆದರೆ ನಮ್ಮ ಸಮೂಹದಲ್ಲಿರುವ ಕೆಲವರು ಏನ್ ಮಾಡ್ತಾರೆ, ಬಿಹಕ್ಕಿ ಅಜ್ರಾಯಿಲ್, ಬಿಹಕ್ಕಿ ಕಲ್ಕಾಯಿಲ್, ಬಿಹಕ್ಕಿ ಮೀಕಾಯಿಲ್ ಅಂತ ಮಲಾಯಿಕತರೊಂದಿಗೆ ಅವರ ಹಕ್ಕುಗೊಂಡು ನಮಗೆ ತವಸಲ್ ಮಾಡಿ ದುವಾ ಮಾಡುವಂತಹ ವ್ಯಕ್ತಿಗಳು ನಮ್ಮ ಸಮೂಹದಲ್ಲಿದ್ದಾರೆ. ಆದರೆ ಅದು ಇಸ್ಲಾಮಿಗೆ ವಿರುದ್ಧವಾಗಿದೆ, ಅದು ನಾವು ಆಚರಣೆಯಲ್ಲಿ ತೆಗೆದುಕೊಳ್ಳಬಾರದು. ನಂತರ ಇರುವುದೇನಂತ ಹೇಳಿದರೆ ಮನುಷ್ಯನು ಮತ್ತು ಜಿನ್. ಅಲ್ಲಾಹು ಸುಬ್ಹಾನಹು ತಾಲಾ ಕುರ್ಆನ್ ನಲ್ಲಿ ಹೇಳ್ತಾನೆ, ಜಿನ್ ಅಂತ ಹೇಳಿದರೆ ನಾವು ಪ್ರಕಾಶದಿಂದ ನಾವು ಅದನ್ನು ಸೃಷ್ಟಿಸಿದ್ದೇವೆ. ಯಾಕಂತ ಹೇಳಿದ್ರೆ ಮನುಷ್ಯನು ಜಿನ್ನು, ಮನುಷ್ಯನು ಮಣ್ಣಿನಿಂದ ಸೃಷ್ಟಿಸಿರುವುದು, ಜಿನ್ ಮತ್ತು ಪ್ರಕಾಶದಿಂದ ಸೃಷ್ಟಿ. ಬೆಂಕಿಯ ಜ್ವಾಲೆ ಎಂತಹ ಜ್ವಾಲೆ, ಅದಕ್ಕೆ ಏನಿಲ್ಲ, ನಾರಿನ ಸಮೂ, ಹೊತ್ತಿ ಉರಿಯುವಂತಹ ಹೊಗೆ ಇಲ್ಲದ, ಕುರಾನ್ ನಲ್ಲಿ ಹೇಳಿದ ಹೊಗೆ ಇಲ್ಲದ ಭಯಂಕರ ಪ್ರಕಾಶಮಯವಾದ ತೀಕ್ಷ್ಣವಾದ ಅಗ್ನಿಯಿಂದ ನಾನು ಜಿನ್ನನ್ನು ಸೃಷ್ಟಿಸಿದ್ದೇನೆ ಅಂತ ಅಲ್ಲಾಹ ಸುಬ್ಹಾನಹು ವತಾಲ ಹೇಳ್ತಾನೆ. ಇಂದು ಮನುಷ್ಯನು ಮತ್ತು ಜಿನ್ನಿನೊರಗಿರುವ ಮಾಮಲತ್ತುಗಳೇನು? ಯಾವುದೇ ಮಾಮಲತ್ತುಗಳಿಲ್ಲ ಮನುಷ್ಯನ ಮತ್ತು ಜಿನ್ನಿಗೆ. ಯಾಕಂತ ಹೇಳಿದ್ರೆ ಅಲ್ಲಾಹ ಸುಬ್ಹಾನಹು ವತಾಲ ಮನುಷ್ಯನ ಒಂದು ಪರೀಕ್ಷೆಗಾಗಿ, ಮನುಷ್ಯನ ಒಂದು ಅವನ ಆ ಏಕದೈವತ್ವದ ಪರೀಕ್ಷೆಗಾಗಿ ಜಿನ್ನನ್ನು ಸೃಷ್ಟಿಸಿರುವುದಾಗಿದೆ. ಹೊರತು ಜಿನ್ನಿಗೂ ಮನುಷ್ಯನಿಗೂ ಯಾವುದೇ ಮಾಮಲಾತುಗಳು ವ್ಯವಹಾರಗಳು ಇಲ್ಲವೇ ಇಲ್ಲ. ಆದರೆ ಅಲ್ಲಾಹ್ ಸುಬ್ಹಾನಹು ತಾಲಾ ಹೇಳ್ತಾನೆ ಏನಂತ ಹೇಳಿದ್ರೆ, ಜಿನ್ನಿನೊಂದಿಗಿರುವ ಯಾವುದೇ ರೀತಿಯ ವ್ಯವಹಾರಗಳು ಮಾಡುವುದು ಮುಸಲ್ಮಾನನಿಗೆ ಸರಿಯಲ್ಲ. ಯಾಕಂತ ಹೇಳಿದ್ರೆ ಅದುವುನ್, ಅವನ ಅದು ಆಗಿದ್ದಾನೆ, ನಿಮ್ಮ ಶತ್ರು ಆಗಿದ್ದಾನೆ. ಆ ಶತ್ರುವನ್ನು ನೀವು ಫುಟ್ ಸ್ಟೆಪ್ ಆಗಿ ಅವನ ಹಿಂದೆ ಹಿಂದೆ ಹೋಗಿ ಅವನನ್ನು ನೀವೇನ್ ಮಾಡಬೇಡಿ, ಅನುಸರಿಸಬೇಡಿ ಅಂತ ಅಲ್ಲಾಹ್ ಸುಬ್ಹಾನಹು ಕುರಾನ್ ಅಂತ ಹೇಳ್ತಾನೆ. ಮತ್ತೆ ನಮಗೆ ಇಲ್ಲಿ ಫತ್ವಾ, ಇಲ್ಲಿಯ ಉಲಮಾರು ಈ ಬಗ್ಗೆ ಏನಂತ ಹೇಳ್ತಾರೆ, ಜಿನ್ನಿನೊಂದಿಗೆ ನಾವು ಸಹಾಯವನ್ನು ಬೇಡುವುದು ಉತ್ತಮವೋ ಉತ್ತಮವಲ್ಲವೋ ಎನ್ನುವ ಬಗ್ಗೆ ಇಲ್ಲಿಯ ಫತಾವಾ ಲಜ್ನತು ದಾಯಿಮ ಎನ್ನುವಂತಹ ಒಂದು ಲಜ್ನಾ ಕಮಿಟಿ ಇದೆ, ಅವರ ಫತ್ವಾ ಸಂಖ್ಯೆ ಹೆಚ್ಚು ಕಡಿಮೆ 7308 ಅವರು ಬರೆಯುತ್ತಾರೆ. ಅಲ್ಲಿ ಸ್ತಿಯಾನತು ಒಲ್ಲಿ ಸ್ತಿಹಾಸತು ಬಿಗೈರಿಲ್ಲಾಹಿ ಮಿನಲ್ ಅಮ್ವಾತಿ ವಲ್ ಗಾಇಬೀನ ವಲ್ ಅಸ್ನಾಮಿ ونحوها شرك بالله عز وجل وهكذا الاستغاثة والاستعانة بغير الله من الأحياء فيما لا يقدر عليه إلا الله شرك أكبر يخرج من ملة الإسلام ಫತ್ವಾ ಲಜ್ನತು ದಾಯಿಮ ಹೇಳ್ತಾರೆ, ಅಲ್ಲಿಸ್ತಿಆನತು ವಲ್ಲಿಸ್ತಿಗಾಸತು, ಆಶ್ರಯ ಪಡೆಯುವುದೋ ಸಹಾಯ ಪಡೆಯುವುದೋ ಬಿಗೈರಿಲ್ಲಾಹಿ ಅಲ್ಲಾಹನ ಹೊರತು, ಮಿನಲ್ಲ ಮುವಾತಿ ಮೃತರಾದ ವ್ಯಕ್ತಿಗಳೊಂದಿಗೆ, ವಲ್ಗಾಇಬೀನ ನಮ್ಮ ಕಣ್ಣಿಗೆ ಕಾಣದಂತಹ ಜಿನ್ನಿನೊಂದಿಗೆ, ವಲ್ಲಸ್ನಾಮ ವಿಗ್ರಹಗಳೊಂದಿಗೆ ಅದೇ ರೀತಿಯ ಆರಾಧಿಸುವ ವ್ಯಕ್ತಿಗಳ ವಸ್ತುವಿನೊಂದಿಗೆ, ಇಸ್ತಿಆನ ಇಸ್ತಿಗಾಸ ಮಾಡುವುದು ಶಿರ್ಕುಂ ಬಿಲ್ಲಾಹಿ ಅಜ್ಜ ವಜಲ್ಲ, ಅಲ್ಲಾಹನೊಂದಿಗಿರುವ ಶಿರ್ಕ್ ಆಗಿದೆ. ಫತಾವ ಲಜ್ನತು ದಾಯಿಮ 7308 ಫತ್ವಾ ನಂಬರ್ನಲ್ಲಿ ಅವರು ಇಲ್ಲಿ ಹೊರಡಿಸುವುದಾಗಿದೆ. ಶಿರ್ಕುಂ ಬಿಲ್ಲಾಹಿ, ಅದು ಶಿರ್ಕ್ ಆಗಿದೆ ಅಂತ. ಅದೇ ರೀತಿ ಮತ್ತು ಮುಂದೆ ಅವರು ಹೇಳ್ತಾ ಹೋಗ್ತಾರೆ, ಇಸ್ತಿಗಾಸತು ಇಸ್ತಿಆನತು ಅಲ್ಲಾಹನಲ್ಲದೆ ಹಯಾತಿರುವಂತಹ ನಮ್ಮ ಮುಂದಿರುವಂತಹ ಒಬ್ಬ ವ್ಯಕ್ತಿ ಅವನಿಗೆ ಸಾಧ್ಯವಿಲ್ಲದ ಅಂದ್ರೆ, ನಾವೀಗ ದೈವ ಮಾನವರಂದು ಔಲಿಯಾಗಳಂದು ಜೀವವಿರುವ ಮನುಷ್ಯರ ಬಳಿ ಹೋಗಿ ಮಕ್ಕಳಿಗಾಗಿ ಇತರ ಕಷ್ಟ ಕಾರ್ಪಣ್ಯಗಳಿಗೆ ಅವರೊಂದಿಗೆ ದುವಾ ಮಾಡ್ತಾ ಇದ್ದೇವೆ. ಅವರಿಗಾದರೂ ಆ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸಿ ನಮ್ಮನ್ನು ರಕ್ಷಿಸಲು ಸಾಧ್ಯವಿಲ್ಲ. ನಮಗೆ ಆಶ್ರಯ ಕೊಡಲು ನಮಗೆ ಸಹಾಯ ಮಾಡಲು ಅವರಿಗೆ ಸಾಧ್ಯವಿಲ್ಲ. ಅಂತಹ ಅವರ ಮುಂದೆ ಹೋಗಿ ಮಿನಲ್ಲ ಯಾಯಿ, ಜೀವಂತವಿರುವ ವ್ಯಕ್ತಿಗಳ ಮುಂದೆ ಹೋಗಿ ಭೀಮನ ಲಾಯಕದಿರು ಅಲೈಹಿ, ಅವರಿಗೆ ಅದು ಮಾಡಲು ಸಾಧ್ಯವೇ ಇಲ್ಲ. ಅಂತಹ ವಸ್ತುವನ್ನು ಅವರಲ್ಲಿ ಸಹಾಯವು ಇಸ್ತಿಗಾಸವು ಕೇಳುವುದು ಅಶಿರ್ಕುನ್ ಅಕ್ಬರ್, ದೊಡ್ಡ ಶಿರ್ಕ್ ಆಗಿದೆ, ಮಹಾಪಾಪವಾಗಿದೆ. ಮಾತ್ರವಲ್ಲ ಯಖ್ರುಜು ಮಿನ್ ಮಿಲ್ಲತಿನ್ ಇಸ್ಲಾಂ, ಇಸ್ಲಾಮಿನ ಆ ಸಮೂಹದಿಂದ ಹೊರಹೋದವನೋ ಹೊರ ತಪ್ಪಲ್ಪಟ್ಟವನೋ ಹೊರ ಹೊಮ್ಮಲ್ಪಟ್ಟವನೋ ಹೊರ ಚೆಂಬಲ್ಪಟ್ಟವನೋ ಆಗಿರ್ತಾನೆ. ಇದು ಫತಾವ ಲಜ್ನತು ದಾಯಿಮದ ವಿಷಯವಾಗಿದೆ. ಅಲ್ಲಾಹ್ ಸುಬ್ಹಾನಹು ತಾಲ ಕುರ್ಆನ್ ನಲ್ಲಿ ಹೇಳ್ತಾನೆ, ಅಯ್ಯ ಈ ಜಿನ್ನಿನ ಬಗ್ಗೆ, ವಲ್ ಜನ್ನ ಖಲಕ್ನಾಹು ಮಿನ್ ಕಬ್ಲು ಮಿನ್ ನಾರಿನ್ ಸಮೀಮ್ ಸಮೂಮ್. ಅಲ್ಲಾಹ್ ಸುಬ್ಹಾನಹು ತಾಲ ಹೇಳ್ತಾನೆ, ವಲ್ ಜನ್ನ ಈ ಜಿನ್ನುಗಳನ್ನುವಂತಹ ಸಮೂಹ ಇದೆಯಲ್ವೋ ಅದನ್ನು, ಖಲಕ್ನಾಹು ನಾವು ಸೃಷ್ಟಿಸಿದ್ದೇವೆ, ಮಿನ್ ಕಬಲು ಇದಕ್ಕಿಂತ ಮುಂಚೆ, ಮಿನ್ ನಾರಿನ್ ಸಮೂಮ್ ತೀಕ್ಷ್ಣವಾದ ಹೊಗೆ ಇಲ್ಲದ ಆ ಬೆಂಕಿಯಿಂದ ಆ ಜಿನ್ನು ವರ್ಗವನ್ನು ನಾವು ಸೃಷ್ಟಿಸಿದ್ದೇವೆ. ಅದೇ ರೀತಿ ಅಲ್ಲಾಹು ಸುಬ್ಹಾನಹು ತಾಲ ಬೇರೊಂದು ಆಯತ್ನಲ್ಲಿ ಹೇಳ್ತಾನೆ, ವಖಲಕಲ್ ಜಾನ್ನ ಮಿನ್ ಮಾರಿಜಿ ಮಿನ್ ನಾರ್, ಜಿನ್ ಸಮೂಹವನ್ನು ನಾವು ಸೃಷ್ಟಿಸಿರುವುದು ಅಗ್ನಿರಹಿತ ಜ್ವಾಲೆಯಿಂದ ಅವರನ್ನು ನಾವು ಸೃಷ್ಟಿಸಿರುವೆವು ಅಂತ ಅಲ್ಲಾಹ್ ಸುಬ್ಹಾನಹು ತಾಲ ಹೇಳ್ತಾನೆ. ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಹೇಳ್ತಾರೆ, ಮಿನ್ ಮಾರಿಜಿ ಮಿನ್ ನಾರ್ ಅಂತ ಹೇಳಿದ್ರೆ ಅಲ್ ಖಾಲಿಸು ಬಿನ್ ನಾರ್, ಅಲ್ ಖಾಲಿಸು ನಾರ್, ಆ ಬೆಂಕಿಗೆ ಹೊಗೆ ಇಲ್ಲ. ನಾವು ಸಾಧಾರಣವಾಗಿ ಲಘುವಾದ ಬೆಂಕಿಗಳು ನಮ್ಮ ಆಹಾರ ಪದಾರ್ಥಗಳನ್ನು ಬೇಯಿಸಲು ಮಾಡ್ತೇವೆ, ಏನು ಲಘುವಾದ ಬೆಂಕಿಗಳು, ಬೆಂಕಿ ಹತ್ತಿದರೆ ಸ್ಟೌವ್ ನಲ್ಲಿಯೋ ಕಟ್ಟಿಗೆಗಳಿಂದ ಬೆಂಕಿ ಮಾಡಿದರೆ ಏನಾಗ್ತದೆ, ಅದರಲ್ಲಿ ಆ ಬೆಂಕಿಗಳಲ್ಲಿ ಹೊಗೆ ಬರ್ತದೆ, ಒಂದು ಕೆಂಪು ರೀತಿಯದಾಗಿದೆ. ಆದರೆ ಇದು ಹಾಗಲ್ಲ. ಅಲ್ಲಾಹ್ ಸುಬ್ಹಾನಹು ತಾಲ ಜಿನ್ನುಗಳನ್ನು ಸೃಷ್ಟಿಸಿರುವುದು ಯಾವ ರೀತಿಯಲ್ಲಿ, ಅದನ್ನು ಹೊಗೆ ರಹಿತವಾದ ಒಂದು ಬೆಂಕಿಯಲ್ಲಿ ಅಲ್ಲಾಹ್ ಸುಬ್ಹಾನಹು ತಾಲ ನಮ್ಮ ಆ ಜಿನ್ನನ್ನು ಸೃಷ್ಟಿಸಿತ್ತು. ಈ ಜಿನ್ನನ್ನು ಮಣ್ಣಿನಲ್ಲಿ ಸೃಷ್ಟಿಸಿದ ಮನುಷ್ಯನಿಗೂ ಯಾವುದೇ ರೀತಿಯ ವ್ಯವಹಾರಗಳು ಅಲ್ಲಾಹ್ ಸುಬ್ಹಾನಹು ತಾಲ ಕಲ್ಪಿಸಿಲ್ಲ. ಮತ್ತೆ ಇನ್ನಿರುವುದೇನಂತ ಹೇಳಿದ್ರೆ, ಈ ಜಿನ್ನುಗಳು ನಮ್ಮ ಮುಂದೆ ಪ್ರತ್ಯಕ್ಷಗೊಳ್ಳುತ್ತದೋ ಇಲ್ಲವೋ ಎನ್ನುವಂತಹ ಒಂದು ವಿಷಯ ಇದಾಗಿದೆ, ಮುಖ್ಯವಾದ ವಿಷಯ. ಯಾಕಂತ ಹೇಳಿದ್ರೆ, ಎಲ್ಲಾ ವಿಷಯಗಳ ಮೂಲ ಆಧಾರಿತ, ಎಲ್ಲಾ ವಿಷಯಗಳ ಅಂಶವಾಗಿದೆ ಈ ಅಂಶ, ಜಿನ್ನುಗಳು ನಮ್ಮ ಮುಂದೆ ಬರುತ್ತದೆಯೋ ಇಲ್ಲವೋ ಅನ್ನುವುದು. ಇದರ ಬಗ್ಗೆ ಅಲ್ಲಾಹ್ ಸುಬ್ಹಾನಹು ತಾಲ ಕುರ್ಆನ್ ನಲ್ಲಿ ಹೇಳ್ತಾನೆ. ಏನಂತ ಹೇಳಿದ್ರೆ, ಸೂರಾ ಅಲ್ ಆರಾಫ್ 27 ಆಯತ್ನಲ್ಲಿ ಅಲ್ಲಾಹ್ ಸುಬ್ಹಾನಹು ತಾಲ ಹೇಳ್ತಾನೆ, ಇನ್ನಹು ಯರಾಕುಂ ಹುವ ವಕಬೀಲುಹು ಮಿನ್ ಹೈಸು ಲಾ ತರೌನಹುಂ. ಇನ್ನಹು ಅವನು, ಯರಾಕುಂ ನಿಮ್ಮನ್ನು ನೋಡುವನು, ಹುವ ಅವನು, ಮತ್ತೆ ವಕಬೀಲುಹು ಅವನ ಕುಟುಂಬದವರು ಸಂತಾನದವರು ಎಲ್ಲಾ ಜನರು ನಿಮ್ಮನ್ನು ನೋಡ್ತಾರೆ, ಆದರೆ ಮಿನ್ ಹೈಸು ಲಾ ತರೌನಹುಂ ಅದೇ ರೀತಿ ನಿಮಗೆ ಅವನನ್ನು ನೋಡಲು ಸಾಧ್ಯವಿಲ್ಲ. ಕುರಾನ್ ಪ್ರಥಮವಾಗಿ ನಿಷೇಧಿಸುತ್ತದೆ ಜಿನ್ನನ್ನು ನಿಮಗೆ ನೋಡಲಿಕ್ಕೆ ಸಾಧ್ಯವಿಲ್ಲ. ಕಲಾಮುಲ್ ಹಕ್ ಕಲಾಮುಲ್ ರಬ್ಬು ಸುಬ್ಹಾನಹು ತಾಲ ಆಗಿದೆ. ಇದರ ನಂತರ ಅಲ್ಲಾಹು ಸುಬ್ಹಾನಹು ತಾಲ ಈ ವಿಷಯದಲ್ಲಿ ನಮಗೆ ಶೇಖ್ ಸಾಲಿಹಲ್ ಮೊಹಮ್ಮದ್ ಸಾಲಿಹಲ್ ಮುನಜ್ಜಿದ್ ಒಂದು ಪ್ರಶ್ನೋತ್ತರ ವಿಭಾಗದಲ್ಲಿ ಸಾಧಾರಣ 40,703 ಪ್ರಶ್ನೆಗೆ ಉತ್ತರ ಹೇಳುತ್ತಾರೆ. ಹೇಳ್ತಾರೆ, ಮನುಷ್ಯನಂತೆ ಜಿನ್ ಪ್ರತ್ಯಕ್ಷನಾಗುತ್ತಾನೆಯೇ ಮತ್ತು ಜಿನ್ನಿಗೆ ಸಹಿಯಾದ ರೂಪವಿದೆಯೇ ಎನ್ನುವ ಪ್ರಶ್ನೆಗೆ ಅವರು ಉತ್ತರಿಸುತ್ತಾ ಹೇಳ್ತಾರೆ, ಅಲ್ಲ ಇದಕ್ಕೆ ಎರಡು ರೀತಿಯ ವಿಷಯಗಳಿವೆ. ಒಂದು, ಹಲ್ ತಲ್ಹರುಲ್ ಜಿನ್ನು ಬಿಸೂರತ್ತಿಲ್ ಇನ್ಸಾನ್, ಜಿನ್ನು ಮನುಷ್ಯನ ರೂಪದಲ್ಲಿ ರೂಪಾಂತರಗೊಳ್ಳುತ್ತದೆಯೋ. ಎರಡನೇದಾಗಿ, ಹಲ್ ಹುನಾಕ ಸೂರತುನ್ ಸಹೀಹತುನ್ ಲಿಲ್ ಜಿನ್, ಜಿನ್ ಎನ್ನುವಂತಹ ಆ ವಸ್ತುವಿಗೆ ಒಂದು ನಿಶ್ಚಿತವಾದ ರೂಪವಿದೆಯೇ. ಈ ಎರಡು ಅಂಶಗಳು ನಮಗೆ ಮುಖ್ಯವಾದದ್ದಾಗಿದೆ. ಜಿನ್ ಎನ್ನುವಂತಹ ಆ ವಸ್ತುವಿಗೆ ನಿಶ್ಚಿತವಾದ ಒಂದು ರೂಪವಿದೆಯೇ, ಅಥವಾ ಆ ಜಿನ್ನೆನ್ನುವುದು ಮನುಷ್ಯ ರೂಪದಲ್ಲಿ ರೂಪಾಂತರಗೊಳ್ಳುತ್ತದೆಯೇ ಎನ್ನುವ ಎರಡು ಅಂಶಗಳು ನಮ್ಮ ಬುದ್ಧಿ ಇದೆ. ಅದರಲ್ಲಿ ಒಂದನೇದಾಗಿ ನಾವು ಹೇಳುವುದಾದರೆ ಅಲಂ ಅನ್ನ ಲಸಲ ಫಿಲ್ ಜಿನ್ನಿ ಅನ್ನ ಮುಸ್ತಫಿರೂನ ಅನಿಲ್ ಇನ್ಸಾನ್. ಜಿನ್ ಅಂತ ಹೇಳಿದರೆ ಅದರ ಅರ್ಥವೇ ಮನುಷ್ಯನಿಂದ ಮರೆಯಾಗಿದೆ ಎನ್ನುವುದಾಗಿದೆ. ಜಿನ್ ಅಂತ ಹೇಳಿದ್ರೆ ಅದು ತಿಳಿಯಬೇಕು, ಅವ್ರು ಹೇಳ್ತಾರೆ ಅಲಂ ನೀನು ತಿಳಿಯಬೇಕು, ಇದರ ಬಗ್ಗೆ ನೀನು ಪ್ರತ್ಯೇಕವಾಗಿ ಗಮನ ಕೊಡಬೇಕು. ಅನ್ನ ಲಸಲ ವಾಸ್ತವದಲ್ಲಿ ಫಿಲ್ ಜಿನ್ ಜಿನ್ ಅನ್ನುವಂತಹ ಆ ವರ್ಗ ಅನ್ನಹಂ ಮುಸ್ತತಿರೂನ ಅನಿಲ್ಲಿನ್ಸ್ ಮನುಷ್ಯನಿಂದ ಅವರು ಮರೆಯಾಗಿ ನಿಂತವರಾಗಿದ್ದಾರೆ. ನಂತರ ಒಲಿಹಾದ ಸಮ್ಮು ಜಿನ್ನನ್ ಅದಕ್ಕೆ ಹೆಸರು ಕೊಟ್ಟಿದ್ದೇವೆ ಏನಂತ ಜಿನ್ ಅಂತ ಹೇಳಿದೆ. ಜಿನ್ ಅಂತ ಹೇಳಿದ್ರೆ ಹೇಳುವುದು ಯಾಕೆ ಅದಕ್ಕಾಗಿದೆ ಅಲ್ಲ ಜಿನ್ ಅಂತ ಹೇಳಿದ್ದು. ಆದರೆ ಜೀಮ್ ನೂನ್ ತದುಲ್ಲು ಅಲಾ ಅಸಲುಂ ವಾಹಿದ್ ಬಹುವ ಸತ್ರುನ್ ಜೀಮ್ ನೂನ್ ಜನ್ನ ಅಂತ ಹೇಳಿದರೆ ಜನ್ನ ಜಿನ್ ಎನ್ನುವುದೇ ಮರೆ ಅಂತ ಹೇಳುವ ಅರ್ಥಕ್ಕೆ ಬರ್ತದೆ ಅರಬಿಯಲ್ಲಿ. ಜನ್ನತ್ ಅಂತ ಹೇಳಿದ್ರೆ ಸ್ವರ್ಗ, ನಮ್ಮ ಮುಂದಿಲ್ಲ, ಮರೆಯಾಗಿದೆ ಅಲ್ವಾ. ಜನ್ನತ್ ಅಂತ ಹೇಳಿದ್ರೆ ಲೋಕದಲ್ಲಿರುವ ತೋಟಗಳಿಗೆ ಹೇಳ್ತಾರೆ ಜನ್ನತ್ ಅಂತ. ಮರಮಟ್ಟುಗಳು, ಕಾಯಿಗಳು, ಮರ ಅದರ ಎಲೆಗಳಿಂದ ಅದು ಮರೆಯಾಗಿದೆ, ಅದಕ್ಕೆ ಜನ್ನತ್ ಅಂತ ಹೇಳ್ತಾರೆ. ಮಜ್ನೂನ್ ಅವನ ಬುದ್ಧಿ ನಮಗೆ ತೋರುವುದಿಲ್ಲ, ಬುದ್ಧಿ ಅವನಿಗೆ ಇಲ್ಲದಾಗಿದೆ, ಮಜ್ನೂನ್ ಅಲ್ವಾ ಈ ಜಿನ್ ಅನ್ನುವಂತಹ ಪದಕ್ಕೆ. ಅದೇ ರೀತಿ ಹಲವಾರು ಉದಾಹರಣೆಗಳು ಶೇಖ್ ಮೊಹಮ್ಮದ್ ಸಾಲಿಹ್ ಅಲ್ ಮುನಜ್ಜಿದ್ ಕೊಡುತ್ತಾ ಅವರು ಹೇಳ್ತಾರೆ. ಆದ್ದರಿಂದ ಜಿನ್ ನಮಗೆ ತೋರುವುದಿಲ್ಲ, ನಮ್ಮ ಮುಂದೆ ಪ್ರತ್ಯಕ್ಷವಾಗುವುದು ಇಲ್ಲ. ಆದರೆ ಎರಡನೇ ವಿಷಯದಲ್ಲಿ ಅವರು ಹೇಳ್ತಾರೆ ಏನಂತ ಹೇಳಿದರೆ ಇದರ ಬಗ್ಗೆ ಹಲ್ ಯಂಕಿನು ಅನ್ ಯಧ್ಹರು ಫಿ ಸೂರಿ ಸುವರಿ ಯರಾಹುಮುನ್ನಾಸು ಫಿಹಾ, ಮನುಷ್ಯನ ಮುಂದೆ ಜಿನ್ ರೂಪಾಂತರಗೊಳ್ಳುತ್ತದೆಯೇ ಎನ್ನುವ ಬಗ್ಗೆ ಏನು ವಿಷಯ ನಿಮ್ಮಲ್ಲಿದೆ? ಕುರಾನ್ ಏನ್ ಹೇಳುತ್ತದೆ? ಹದೀಸ್ ಏನ್ ಹೇಳುತ್ತದೆ? ಇದಾಗಿದೆ ಮೈನ್ ಇಂಪಾರ್ಟೆಂಟ್. ನಾವೊಬ್ಬರಿಂದ ಸಹಾಯ ಕೇಳಬೇಕಾದ್ರೆ ಆ ವ್ಯಕ್ತಿ ನಮ್ಮ ಮುಂದಿರಬೇಕು, ನಮಗೆ ತೋರುವಂತಹ ಸ್ಥಿತಿಯಲ್ಲಿರಬೇಕು. ಹಾಗಿರುವಾಗ ನಾವು ಅದರಂತೆಯೇ ಸಹಾಯವೋ ಇನ್ನಿತರ ಆಶ್ರಯವೋ ನಾವು ಅದರಲ್ಲಿ ಕೇಳಬಹುದು. ಇದರ ಬಗ್ಗೆ ಕುರಾನ್ ಏನ್ ಹೇಳ್ತದೆ, ಹದೀಸ್ ಏನ್ ಹೇಳ್ತದೆ? ಇದರ ಬಗ್ಗೆ ಸೂರಾ ಬುಖಾರಿಯಲ್ಲಿ ಒಂದು ಹದೀಸ್ ಸಹೀಹಾಗಿ ಬಂದ ಒಂದು ಹದೀಸ್ ಅನ್ ಅಬಿ ಹುರೈರತ ರಲಿಯಲ್ಲಾಹು ಅನ್ಹು, ಅಬಿ ಹುರೈರತ ರಲಿಯಲ್ಲಾಹು ಅನ್ಹುರಿಂದ ಬಂದ ಸಹೀಹಾದ ಒಂದು ಹದೀಸ್ ಏನಂತ ಹೇಳಿದ್ರೆ ಫಾಲ ಅವರು ಹೇಳ್ತಾರೆ ವಕ್ಕದನಿ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಿಹಿಫ್ಲಿ ಜಕಾತಿ ರಮದಾನ್, ನನ್ನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಜಕಾತಿನ ಆ ಮಾಲನ್ನು ಸೂಕ್ಷ್ಮ ಕಾಯಲಿಕ್ಕೆ ನನ್ನನ್ನು ಏನ್ ಮಾಡ್ತಾರೆ, ತೌಕೀಲ್ ಮಾಡ್ತಾರೆ, ವಕಾಲತ್ ಕೊಡ್ತಾರೆ. ಫಅತಾನಿ ಆತಿನ್, ಒಬ್ಬ ಬರುವವನು ಬಂದನು. ಫಜಅಲ ಯಹುಫು ಮಿನ ತಾಬಿ, ಬಂದ ಕೂಡಲೇ ಏನ್ ಮಾಡ್ತಾನೆ, ಅಲ್ಲಿದ್ದ ಖರ್ಜೂರದ ಮೂಟೆಯಿಂದ ಬೇಕಾದಷ್ಟು ಖರ್ಜೂರವನ್ನು ತೆಗೆದು ಅವನ ಚೀಲಕ್ಕೆ ತುಂಬಲು ಪ್ರಾರಂಭವಾಗ್ತಾನೆ. ಫಅಖದ್ತುಹು, ಆವಾಗ ನಾನು ಅವನನ್ನು ಹಿಡಿದೆ. ಯಾರು ಹೇಳ್ತಾರೆ? ಅಬಿ ಹುರೈರಾ ರಲಿಯಲ್ಲಾಹು ಅನ್ಹು. ಆವಾಗ ನಾನು ಅವನನ್ನು ಹಿಡಿದೆ. ವಕುಲ್ತು ವಲ್ಲಾಹಿ ಲಅರ್ಫಅನ್ನಕ ಇಲಾ ರಸೂಲಿಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅಲ್ಲಾಹ ನಾನೇ ಸತ್ಯ, ನಾನು ನಿನ್ನನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಬಳಿ ತಂದುಕೊಂಡು ಹೋಗಿ ನಿಲ್ಲಿಸುತ್ತೇನೆ ಅಂತ ಅವರು ಹೇಳ್ತಾರೆ. ಆವಾಗ ಕಾಲ ಆ ಬಂದ ವ್ಯಕ್ತಿ ಹೇಳ್ತಾನೆ, ಇನ್ನಿ ಮಹತಾಜನ್, ನಾನು ಕಡುಬಡವನಾಗಿದ್ದೇನೆ. ಅಲೈಯ ಅಯ್ಯಾಲ್, ನನಗೆ ಬಹಳಷ್ಟು ಮಕ್ಕಳು ಕುಟುಂಬಸ್ಥರೆಲ್ಲ ಇದ್ದಾರೆ. ಒಲಿಯ ಹಾಜತುನ್ ಶದೀದತುನ್, ನನಗೆ ಬಹಳಷ್ಟು ಅವಶ್ಯಗಳು, ನನಗೆ ಬಹಳಷ್ಟು ಅವಶ್ಯಕತೆಗಳಿವೆ, ಆದ್ದರಿಂದ ನನ್ನನ್ನು ಬಿಟ್ಟುಬಿಡಿ ಅಂತ ಹೇಳ್ತಾರೆ. ಆವಾಗ ಅವರ ಮಾತು ಆ ಬಂದವನ ಮಾತನ್ನು ಕೇಳಿದ ಅಬು ಹುರೈರ ರಲಿಯಲ್ಲಾಹು ಅನ್ಹು ಕಾಲ ಹೇಳ್ತಾರೆ, ಫಖಲ್ಲೈತು ಅನ್ಹು, ನಾನು ಅವನನ್ನು ಬಿಟ್ಟುಬಿಟ್ಟೆ, ಅವನ ಮಾತು ಕೇಳಿ. ಪಾವ ಅದು ಬಡಕಡು ಬಡವನಾದ ವ್ಯಕ್ತಿ ಬಂದಿದ್ದಾನೆ, ಅವನ ಬಗ್ಗೆ ನಾನೇನ್ ಮಾಡಬೇಕು, ಕನಿಕರ ತೋರಿ ಅವನನ್ನು ಬಿಟ್ಟುಬಿಟ್ಟೆ ಅಂತ. ಫಾಸ್ಬಹತು, ಬೆಳಗ್ಗೆ ಆಯಿತು, ನಾವು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಾತ್ರಿ ಹೋದೆ, ಬೆಳಿಗ್ಗೆ ನಮಾಜ್ ಮಾಡಿದ್ದೇವೆ. ಆವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಯಾ ಅಬಾ ಹುರೈರಾ ಮಾ ಫಅಲ ಸೀರು ಕಲ್ ಬಾರಿಹ, ನಿನ್ನೆ ರಾತ್ರಿ ಏನಾಗಿತ್ತು? ಅಲ್ಲಿಂದಲೇ ಕೇಳಿದ್ರು, ಇವರು ಹೇಳಲಿಲ್ಲ, ಅಬು ಹುರೈರಾ ರಲಿಯಲ್ಲಾಹು ಹೇಳಲಿಲ್ಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರೇ ಕೇಳಿದ್ರು, ಏನು ನಿನ್ನೆ ರಾತ್ರಿ ಏನು ಸಂಭವ ಆಗಿತ್ತು, ಏನು ನಡೆದಿತ್ತು ಅಂತ. ಕಾಲ ಅವರು ಹೇಳ್ತಾರೆ, ಅಬು ಹುರೈರಾ ರಲಿಯಲ್ಲಾಹು ಕುಲ್ತು ಯಾ ರಸೂಲುಲ್ಲಾಹ್ ಶಕ ಹಾಜತನ್ ಶದೀದತನ್ ವಳಿಯಾದನ್ ಪರಹಂತರು, ಅವನು ನನ್ನೊಂದಿಗೆ ಭಯಂಕರ ಕಂಪ್ಲೇಂಟ್ ಕೊಟ್ಟನು, ನನಗೆ ನಾನು ಕಡುಬಡವನಾಗಿದ್ದೆ, ನನಗೆ ಅವಶ್ಯಕತೆಗಳು ಬಹಳಷ್ಟು ಇದೆ, ನನ್ನಲ್ಲಿ ಏನೂ ಇಲ್ಲ ಎಂದು ಹೇಳಿದನು. ಹಾಗಿರುವಾಗ ಫಹಲ್ಲೈತು ಸದೀನು, ಅವನನ್ನು ಅವನ ದಾರಿಗೆ ನಾನು ಬಿಟ್ಟುಬಿಟ್ಟೆ. قال ابا انه قد كذبك وسيعود ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು ಅಮ ಇನ್ನಹು ನಿಶ್ಚಯವಾಯು ಅವನು ಏನ್ ಮಾಡಿದ್ದು ಗೊತ್ತುಂಟ ಕದಬಕ ಸುಳ್ಳು ಹೇಳಿದ್ದಾನೆ ಹೊಸ ಯಊದು ಪುನಃ ಬರ್ತಾನೆ ಅವನು ಯಾರು ಹೇಳ್ತಾರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಫಅರಫ್ತು ಅನ್ನಹು ಸಯಊದು ಲಿ ಕೌಲಿ ರಸೂಲಿಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಾನು ಆವಾಗ ತಿಳಿದುಕೊಂಡೆ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬರ್ತಾನೆ ಅಂತ ಹೇಳಿದ್ರೆ ಖಂಡಿತವಾಗಿ ರಾತ್ರಿ ಬರ್ತಾನೆ ಅವನು ಸಯಊದು ಪುನಃ ಮರುದಿನ ರಾತ್ರಿ ಬಂದನು ಫಾರಫ್ತು ಅನ್ನಹು ಸಯಊದು ಅವನು ಬರ್ತಾನಂತ ಗೊತ್ತಿತ್ತು ನನಗೆ ಅವನು ಇನ್ನಹು ಸಯಊದು ಪುನಃ ರಾತ್ರಿ ಬಂದನು ಮರುದಿನ ರಾತ್ರಿ ಫರಸತ್ತುಹು ಫಜಾ ಯಹುಸ್ಸು ಮಿನ ತುಆಬಿ ಅದೇ ರೀತಿ ಮಾಡಿದನು ಮೊದಲಿನ ಬಂದ ರೀತಿಯಲ್ಲಿ ಬಂದು ಅತ್ಯತ್ತು ನೋಡದೆ ಬೇಕಾದಷ್ಟು ಸಾಧನ ವಸ್ತುಗಳನ್ನು ತನ್ನ ಚೀಲಕ್ಕೆ ತುಂಬಲು ನೋಡಿದಾಗ ನಾನು ಏನ್ ಮಾಡಿದ್ದೆ ಫಕುಂತು ಲಅರ್ಫ ಅನ್ನಕ ಇಲಾ ರಸೂಲಿಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಾನು ಬಿಡುವುದಿಲ್ಲ ಇವತ್ತು ನಿನ್ನನ್ನು ಕರೆದುಕೊಂಡು ಹೋಗಿ ಹೋಗ್ತಾನೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮುಂದೆ ಅಂತ ಹೇಳಿದಾಗ ಅವನು ಹೇಳ್ತಾನೆ ತಾಯಿನಿ ಫೈನ್ನಿ ಮಹತಾಜ್ ವಾಲಯ್ಯ ಅಯ್ಯಾರುನ್ ಲಾ ಅಊದು ಆಯ್ತು ಬಿಡಿ ನನಗೆ ಬಹಳಷ್ಟು ಅವಶ್ಯಕತೆಗಳಿದೆ ನಾನು ಕೊಡು ಬಡವನಾಗಿದ್ದಾನೆ ಲಾ ಅಊದು ನಾನು ಇನ್ನು ಬರುವುದಿಲ್ಲ ಬಿಟ್ಟು ಬಿಡಿ ನನ್ನನ್ನು ಅವಾಗ ಅವ್ರು ಹೇಳ್ತಾರೆ ಫರಹಂತು ಕನಿಕರ ಬಂತು ನನಗೆ ಅವನ ಮೇಲೆ ಅವನ ಮಾತು ಅವನ ನಡತೆ ಎಲ್ಲ ನೋಡಿದಾಗ ನಾನೇನ್ ಮಾಡಿದೆ ಫಹಲ್ಲೈತು ಸಬೀಲು ಅವನ ಮಾರ್ಗಕ್ಕೆ ಅವನನ್ನು ನಾನು ಬಿಟ್ಬಿಟ್ಟೆ ಫಅಸ್ಬಹತು ಬೆಳಿಗ್ಗಾಯಿತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಸೀದಿಗೆ ಹೋದೆ ನಮಾಜ್ ಮಾಡಿದೆ ನಮಾಜ್ ಮಾಡಿದಂತ ಪುನಃ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೇಳಿತು ಫಕಾಲ ಲಿ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾ ಅಬಾ ಹುರೈರತ ಮಾ ಫಅಲ ಸೀರುಕ ನಿನ್ನೆ ರಾತ್ರಿ ಏನು ನಡೆದಿತ್ತು ಸಂಭವ ಏನಾಗಿತ್ತು ಅಂತ ಕುಂತು ಅದೇ ರೀತಿ ನಾನು ಹೇಳಿದೆ ಯಾರ ಸೂರಲ್ಲ ಶಕ ಹಾಜತನ್ ಶದೀದತನ್ ವಯ್ಯಾಲನ್ ಫರಹಂ ಫಹಲ್ಲಿ ಸಬ್ಬಿಂದು ಮೊದಲ ದಿನ ಹೇಳಿದ ಹಾಗೆ ನಾನು ಹೇಳಿದೆ ಕಾಲ ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು ಅಮ ಇನ್ನಹು ಕದ ಕದ ಬಕವಸಯೂ ಅವನು ನಿನ್ನೆಯೂ ಸಹ ನಿನ್ನಲ್ಲಿ ಸುಳ್ಳು ಹೇಳಿದ್ದಾನೆ ಅವನು ಪುನಃ ಬರ್ತಾನೆ ನಾಳೆಯು ಅಂತ ಫರಸತ್ತು ಸಾಲಿಸತ್ತು ಫಜಾ ಯಹುತ್ತು ಮಿನ ತಾಮಿ ಅದೇ ರೀತಿ ಮರುದಿನ ಮೂರನೇ ದಿನವೂ ನಾನು ನೋಡಿದೆ ಮೂರನೇ ದಿನವೂ ಬಂದನು ಬಂದು ಅದೇ ರೀತಿಯಲ್ಲಿ ಮಾಡಿದ್ದಾನೆ ಅವನು ಖರ್ಜೂರನ್ನು ತೆರೆದು ಚೀಲಕ್ಕೆ ತುಂಬಲು ಶುರು ಮಾಡಿದ್ದಾರೆ ನಾನು ಆಲೋಚನೆ ಮಾಡಿದ್ದೆ ಎಲ್ಲಾದರೂ ಅವನು ನಿನ್ನೆ ಲಾ ಯಾವುದು ಅಂತ ಹೇಳಿದ್ದಾನಲ್ಲ ಒಂದು ಪಕ್ಷ ಬಾರದೇ ಇರಬಹುದು ಅಂತ ನಾನು ತಿಳಿದಿದ್ದೆ ಆದರೆ ಸಲಾಹ ಮರಾದಿ ನನ್ನ ಕಜಅಮು ಲಾ ತಳುವುದು ಸುಮ್ಮ ತಳುವುದು ಕಾಲ ದಿ ನಿನ್ನ ಅವನು ಬಂದನು ಅಬೂಹುರೆಯಲ್ಲಾನು ಹೋಗಿ ಹಿಡಿದ್ರು ಅದೇ ರೀತಿ ಅವನು ಹೇಳಿದ್ರು ಅವಾಗ ಹೇಳ್ತಾರೆ ಅಬೂಹುರೆ ರಜಿಯಲ್ಲಾಹು ನಾನು ತಿಳಿದಿದ್ದೆ ನೀನು ನಿನ್ನೆ ಇವತ್ತು ಬರುವುದಿಲ್ಲ ಅಂತ ಯಾಕಂತ ಹೇಳಿದ್ರೆ ನೀನು ಹೇಳಿದ್ದೆ ನಿನ್ನೆ ಲಾಗುವುದು ಅಂತ ಆದರೆ ನೀನು ಇವತ್ತು ಪುನಃ ಬಂದೆ ಆದ್ದರಿಂದ ಇವತ್ತು ನಿನ್ನನ್ನು ಬಿಡುವ ಪ್ರಶ್ನೆಯೇ ನನಗಿಲ್ಲ ಯಾವುದೇ ರೀತಿಯಿಂದ ನಾನು ನಿನ್ನನ್ನು ಬಿಡುವುದಿಲ್ಲ ಇವತ್ತು ಆಗ ಅವನಿಗೆ ಗೊತ್ತಾಯ್ತು ಅಬೂಹುರೆ ರಜಿಯಲ್ಲಾಹು ಇವತ್ತು ಬಿಡುವುದಿಲ್ಲ ನನ್ನನ್ನು ಕಟ್ಟಿ ಹಾಕಿ ಹಾಕಿದ್ದಾರೆ ಏನ್ ಮಾಡಲಿ ಅಂತ ಹೇಳಿದಾಗ ಅವನೇನ್ ಮಾಡ್ದ ನನ್ಗೆ ಉಪಾಯ ಕಾಲ ದಿ ಪ್ಲೀಸ್ ನನ್ನನ್ನು ಬಿಟ್ಬಿಡಿ ಅಲ್ಲಿ ಮಕ ಕಲಿಮಾತಿ ಕೆಲವು ಕಲಿಮತ್ತುಗಳನ್ನು ನಾನು ನಿನಗೆ ಹೇಳಿಕೊಡ್ತೇನೆ ಎಂಫ ಓ ಕಲ್ಲಾಹು ಬಿಹಾ ಅದರಿಂದ ಅಲ್ಲಾಹನಿಂದ ನಿನಗೆ ಆ ಕಲಿಮತ್ತುಗಳಿಂದ ಫಾಯ್ದೆ ಸಿಗ್ತದೆ ಕುಂತು ಮಾಹುವ ಅದು ಇವರಲ್ಲಿ ಹೇಳಿದ್ರು ಅದೇನು ಅಂತ ಕಲಿಮತ್ತುಗಳು ಕಾಲ ಅವನು ಹೇಳ್ತಾನೆ ಇದ ಅವೈತ ಇಲಾಫಿ ರಾಶಿಕ ನೀನು ನಿನ್ನ ಹಾಸಿಗೆಗೆ ಹೋದಾಗ ಮಲಗಲು ಹೋದಾಗ ಫಕ್ರ ಆಯತಲ್ ಕುರ್ಸಿ ಆಯತಲ್ ಕುರ್ಸಿಯನ್ನು ನೀನು ಓದು ಅಲ್ಲಾಹು ಲಾ ಇಲಾಹ ಇಲ್ಲಾ ಹುವಲ್ ಹಯ್ಯುಲ್ ಕಯ್ಯೂಮ್ ಹತ್ತಾ ತಖ್ತಿಮ ಅಲ್ಲಾಯ ಆಯತಿನ ಕೊನೆಯವರಿಗೆ ನೀನು ಓದು ಫಇನ್ನಕ ಲನ್ ಯಜಾಲ ಅಲೈಕ ಮಿನ ಅಲ್ಲಾಹಿ ಹಾಫಿದುನ್ ವಲಾ ಯುಕ್ರಿಬನ್ನಕ ಶೈತಾನುನ್ ಹತ್ತಾ ತುಸ್ಬಿಹ ನಿನ್ನ ಬಳಿ ಅಲ್ಲಾಹು ಸುಬ್ಹಾನಹು ವತಾಲಾ ಒಂದು ಮಲಕನ್ನು ತಂದು ನಿನ್ನನ್ನು ಕಾಯಲಿಕ್ಕೆ ಬಿಡುತ್ತಾರೆ ಅದಲ್ಲದೆ ನಿನ್ನ ಬಳಿ ಶೈತಾನು ಅದು ಬೆಳಕಿನವರೆಗೆ ನಿನ್ನಲ್ಲಿ ಬರುವುದಿಲ್ಲ ಅಂತ ಯಾರು ಹೇಳಿಕೊಡ್ತಾನೆ ಈ ಬಂದ ವ್ಯಕ್ತಿ ಹೇಳಿಕೊಡ್ತಾನೆ ಹಾಗಿರುವಾಗ ಅಬೂ ಹುರೈರ ರಲಿಯಲ್ಲಾಹು ಅನ್ಹು ಏನ್ ಮಾಡಿದ್ದಾರೆ ಇವನನ್ನು ನೋಡಿದಾಗ ಆ ಒಂದು ಮಾತನ್ನು ಸ್ವೀಕರಿಸ್ತಾರೆ ಇನ್ನು ಬರಲಿಲ್ಲ ಅಂತ ಫಹಲ್ಲೈತು ಸಬೀಲೌ ಫಾಸ್ಬಹತು ಅವನನ್ನು ಅವನ ಮಾರ್ಗಕ್ಕೆ ಬಿಟ್ಟುಬಿಟ್ರು ಬೆಳಿಗ್ಗೆ ಅದೇ ರೀತಿ ಬಂದು ನಮಾಜ್ ಮಾಡಿದಾಗ ಫಅಲ ಅಸೀರು ಕಲ್ ಬಾರಿಹ ನಿನ್ನೆ ಏನಾಯಿತು ಅಬೂ ಹುರೈರ ಅಂತ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬೆಳಿಗ್ಗೆ ಕೇಳಿದರು ಕುಂತು ಯಾ ರಸೂಲಲ್ಲಾಹ್ ಜಾಮ ಅನ್ನಹು ಯುಅಲ್ಲಿಮನಿ ಕಲಿಮಾತಿ ನಾನು ದೃಢನಾಗಿದ್ದೆ ಒಂದು ಕಲಿಮತ್ತು ನನಗೆ ಹೇಳಿಕೊಡ್ತೇನೆ ನನ್ನನ್ನು ಬಿಟ್ಟು ಬಿಡಿ ಅಂತ ಆದ್ದರಿಂದ ನಾನು ಅವನಿಗೆ ನನಗೆ ಅವನು ಕಲಿಮತ್ತು ಹೇಳಿಕೊಟ್ಟ ಅದರಿಂದ ಅಲ್ಲಾಹು ಸುಬ್ಹಾನಹು ವತಾಲಾ ನನಗೆ ಫಾಯ್ದೆ ಕೊಡ್ತಾನೆ ಅಂತ ಹೇಳಿದ್ದಾರೆ ಆದ್ದರಿಂದ ಕಲ್ಲೈದು ಸಬೀಲು ಅವನನ್ನು ನಾನು ಬಿಟ್ಟುಬಿಟ್ಟೆ ಪ್ರವಾದಿಯ ಕಾಲ ಮಾಹಿಯ ಯಾವ ಕಲಿಮತ್ತು ನಿನಗೆ ಹೇಳಿಕೊಟ್ಟಾನೆ ಕುಲ್ತು ಕಾಲ ಲಿ ಇದ ಅವೈತ ಫಿರಾಶಕ ಈ ವಿಷಯವನ್ನು ಹೇಳಿಕೊಟ್ರು. ಆಯತ್ತು ಕುರ್ಸಿ ನೀನು ಓದು ಅಂತ ಹೇಳಿದ್ರು ಅಂತ. ವಕಾನು ಅಹರ್ಸ ಶೈಯಿನ್ ಅಲಲ್ ಖೈರ್, ಅದು ಒಂದು ಉತ್ತಮವಾದ ಮಾರ್ಗವಾಗಿದೆ. ಫಕಾಲ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಅಮ್ಮ ಇನ್ನಹು ಕದ ಸದಕಕ, ಅವನು ಹೇಳಿದ ಖಂಡಿತವಾಗಿಯೂ ವಾಸ್ತವವಾದ ಮಾತಾಗಿದೆ, ಅದರಲ್ಲಿ ಯಾವುದೇ ತಪ್ಪಿಲ್ಲ, ಅದು ಕರೆಕ್ಟ್ ಆಗಿದೆ. ಆದರೆ ಬಹುವ ಕದು, ಅವನು ಸುಳ್ಳು ಹೇಳುವವನಾಗಿದ್ದಾನೆ, ಅವನು ಸುಳ್ಳನಾಗಿದ್ದಾನೆ. ಕಾಲಮು ಮನ್ ತುಖಾತಿಬು ಮುಂದು ಸಲಾಸ ಲಯಾಲಿನ್ ಅಬಾ ಹುರೈರ ಕಾಲ ಲಾ ಕಾಲ ದಾಕಸ್ ಶೇತಾನ್, ಮೂರು ದಿನ ಯಾರು ಗೊತ್ತುಂಟ ನಿಮ್ಮಲ್ಲಿ ಬಂದದ್ದು ದಾಕಸ್ ಶೇತಾನ್, ಅವನು ಶೇತಾನ್ ಆಗಿದ್ದಾನೆ. ಈ ಹದೀಸಿನಿಂದ ಸಹಿಯಲ್ ಬುಖಾರಿಯಾದ ಯಾವುದೇ ನೂನ್ಯತೆಗಳಿಲ್ಲದ ಸಹಿಯಾದ ಹದೀಸ್ ಆಗಿದೆ. ಈ ಹದೀಸಿನಿಂದ ನಮ್ಗೆ ಏನ್ ಗೊತ್ತಾಗ್ತದೆ, ಶೇತಾನ್ ಮನುಷ್ಯರ ರೂಪಗಳಲ್ಲಿ ರೂಪಾಂತರಗೊಳ್ಳುತ್ತಾನೆ ಅಂತ. ಎರಡನೇ ಪ್ರಶ್ನೆ. ಇನ್ನು ಅದು ಮಾತ್ರಮಲ್ಲ, ಸುನ್ನತ್ತಿನಲ್ಲಿ ಸಾಬೀತಾಗಿರುವ ಕೆಲವು ವಿಷಯಗಳಾಗಿದೆ. ಇದೇ ರೀತಿ ಹಲವು ಹದೀಸುಗಳು ಬಂದಿದೆ. ಏನಂತ ಹೇಳಿದ್ರೆ ಪ್ರಾಣಿಗಳು ಇತ್ಯಾದಿ ರೂಪಗಳಂತೆ ಇಮಾಮ್ ಬುಖಾರಿಯ 3275ನೇ ಉಲ್ಲೇಖದಿಂದ ಬಂದಿರುವ ವಿಷಯವಾಗಿದೆ. ಅಬೂ ಹುರೈರಾ ರಜಿಯಲ್ಲಾಹು ಅನ್ಹು ಹೇಳ್ತಾರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನನ್ನನ್ನು ಕುರಿತ ಈ ವಿಷಯವನ್ನು ಕ್ಲಿಯರ್ ಆಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಹೇಳಿದ ವಿಷಯವನ್ನು ನಮಗೆ ಇಲ್ಲಿ ಗೊತ್ತಾಗುತ್ತೆ. ಹಾಫಿಜ್ ಇಬ್ನು ಹಜರ್ ರಹಿಮಹುಲ್ಲಾ ಫತೂಲ್ ಬಾರಿಯಲ್ಲಿ ಇಬ್ನು ಹಜರ್ ಉಲ್ ಅಸ್ಕಲಾನಿ ಹೇಳ್ತಾರೆ, ಅನ್ನ ಶೈತಾನ ಮಿನ್ ಶೈನಿಹಿ ಅನ್ ಯಕ್ದಿಬ ವನ್ನಹು ಕದ್ ಯತಸವ್ವರ ಬಿಬಅದಿ ಸುವರಿ ಫತುಮ್ಕಿನು ರುಯ್ಯತುಹು ವನ್ನ ಕೌಲುಹು ತಆಲಾ ಇನ್ನಹು ಯರಾಕುಮ್ ಹುವ ಖಬೀರು ಮಿನ್ ಹೈಸು ಲಾ ತರೌನಹು ಮಖ್ಸೂಸುನ್ ಬಿಮಾ ಇದಾ ಕಾನ ಅಲಾ ಸೂರತಿ ಅಲ್ಲತಿ ಖುಲಿಕ ಅಲೈಹಾ. ಅಲ್ಲಾಹ್ ಸುಬ್ಹಾನಹು ವತಾಲಾ ಕುರಾನ್ ನಲ್ಲಿ ಏನ್ ಹೇಳಿದ್ದಾನೆ, ಅವನು ರೂಪಾಂತರಗೊಳ್ಳುವುದಿಲ್ಲ ಅಂತ. ಅಲ್ಲ, ಅವನನ್ನು ನಿಮಗೆ ನೋಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ. ಇಲ್ಲಿ ಹದೀಸ್ ನಮ್ಗೇನಾಗಿದೆ, ಅವನು ರೂಪಾಂತರಗೊಂಡ ಹದೀಸ್ ಇದೆ ಅಲ್ವಾ. ಮನುಷ್ಯರಿಗೆ ಗೊಂದಲ ಬರುವಂತಹ ವಿಷಯಗಳು, ಕೆಲವರು ಮಹಾನುಭಾವರು ಗೊಂದಲದಿಂದ ಫತ್ವಾ ನೀಡಿದಂತಹ ವಿಷಯಗಳು ಇದರಲ್ಲಿದೆ. ಏನಂತ ಹೇಳಿದ್ರೆ ಅಲ್ಲಾಹ್ ಸುಬ್ಹಾನಹು ವತಾಲಾ ಹೇಳ್ತಾನೆ ರೂಪಾಂತರಗೊಳ್ಳುವುದಿಲ್ಲ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಹದೀಸಿನಿಂದ ನಮಗೆ ರೂಪಾಂತರಗೊಂಡಿದ್ದಾನೆ. ಇಬ್ನು ಹಜರ್ ಉಲ್ ಅಸ್ಕಲಾನಿ ಹೇಳ್ತಾರೆ, ಶೈತಾನು ಅವನ ಯಥಾರ್ಥ ರೂಪದಲ್ಲಿ ರೂಪಾಂತರಗೊಳ್ಳುವುದಿಲ್ಲ, ಆದರೆ ಕೆಲವು ರೂಪಗಳ ಮೇಲೆ ಅವನು ರೂಪಾಂತರಗೊಳ್ಳುತ್ತಾನೆ, ಆದರೆ ಅದರ ಬಗ್ಗೆ ಯಾವುದೇ ಸಂಶಯವಿಲ್ಲ ಅಂತ. ಬೇರೊಂದು ಹದೀಸ್ ನಮಗೆ ತೋರುತ್ತದೆ, ಇನ್ನ ಬಿಲ್ ಮದೀನತಿ ನಫರಂ ಮಿನ ಜಿನ್ ಕದ್ ಅಸ್ಲಮ ಒಮನ್ ರಆಶಯ್ಯಂ ಮಿನ್ ಹಾದಿಹಿ ಲವಾಮಿರ ಫಲ್ಯುಅಝಿಮ್ಹು ಸಲಾತ ಫಇನ್ ಬದಲಹು ಬಅದು ಫಲ್ಯುಕ್ತಲ್ಹು ಫಇನ್ನಹು ಶೈತಾನ್. ಮದೀನ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ಮದೀನದಲ್ಲಿ ಜಿನ್ ವರ್ಗದಲ್ಲಿರುವ ಕೆಲವು ಮುಸ್ಲಿಮರಾಗಿರುವ ಆ ನಿವಾಸಿಗಳಿಂದ ಯಾರಾದರೂ ಏನನ್ನಾದರೂ ಕಂಡರೆ ಅವು ಮೂರು ಬಾರಿ ಸಾರಿ ಹೇಳಿ, ಅದರ ನಂತರವೂ ಅಪ್ರತ್ಯಕ್ಷವಾಗದೇ ಇದ್ದರೆ ಅವುಗಳನ್ನು ಕೊಲ್ಲಿರಿ, ನಿಶ್ಚಯವಾಗಿ ಅವನು ಸೈತಾನನಾಗಿದ್ದಾನೆ ಅಂತ ನಮಗೆ ಸಹಿಯಾದ ಹದೀಸ್ನಲ್ಲಿ ತೋರ್ತದೆ. ಅದೇ ರೀತಿ ಹಲವು ರೀತಿಯ ರೂಪಾಂತರಗಳು ಬರ್ತದೆ. ಇದರ ಬಗ್ಗೆ ನಿಮಗೀಗ ರೂಪಾಂತರಗೊಳ್ಳುತ್ತಾನೆ ಅಂತ ಆಯ್ತು, ಇಬ್ಲೀಸನು ಜಿನ್ನು ರೂಪಾಂತರಗೊಳ್ಳುತ್ತಾನೆ. ಇದರಲ್ಲಿ ಮಾನಾಹು ವೈದಾಲಂ ಯುಧಬ್ ಬಿಲ್ಲಿಂದಾರಿ ಅಲಿಂ ತುಮ್ ಅನ್ನಹು ಲೈಸ ಮಿನಲ್ ಲವಾಮಿರಿ ಬುಯೂತಿ ಎನ್ನುವಂತ ಈ ವಿಷಯ ಇಲ್ಲಿ ಕೊಟ್ಟದ್ದು ಯಾಕೆ ಅಂತ ಹೇಳುತ್ತಾ ಶರಹು ಸಹೀಹುಲ್ ಮುಸ್ಲಿಂನಲ್ಲಿ ಇಮಾಮ್ ನವವಿ ರಹಿಮಹುಲ್ಲಾ ಹೇಳ್ತಾರೆ, ಜಿನ್ನುಗಳು ಮನುಷ್ಯ ಮತ್ತು ಪ್ರಾಣಿಗಳ ರೂಪದಲ್ಲಿ, ಹಾವು ಚೇಳು ಇತ್ಯಾದಿಗಳ ರೂಪದಲ್ಲೂ, ಮತ್ತು ಒಂಟೆ ಹಸು ಆಡು ಕುದುರೆ ಕತ್ತೆ ಮತ್ತು ಹಂದಿಯ ರೂಪದಲ್ಲೂ, ಮತ್ತು ಪಕ್ಷಿ ಹಾಗೂ ಮುಶ್ರಿಕರು ಬದರ ಯುದ್ಧಕ್ಕೆ ಹೊರಡುವಾಗ ಕುರೈಶರ ಸುರಾಕತ್ ಬಿನ್ ಮಾಲಿಕ್ ಬಿನ್ ಜಾಶಂನ ರೂಪದಲ್ಲಿಯೂ ರೂಪಾಂತರಗೊಂಡು ಬಂದಿರುವುದಾಗಿ ಹದೀಸುಗಳಲ್ಲಿ ನಮಗೆ ತೋರಿದೆ. ಯಾವುದು ಹದೀಸ್ ಆಗಿದೆ? ಯಾರು ಹೇಳ್ತಾರೆ, ಶರಹು ಮುಸ್ಲಿಂನಲ್ಲಿ, ಮುಸ್ಲಿಂನಲ್ಲಿ ಬಂದ ಹದೀಸಿನ ಟಿಪ್ಪಣಿಯಾಗಿ ಇಮಾಮ್ ನಬವಿ ರಹಿಮಹುಲ್ಲಾ ರಿಪೋರ್ಟ್ ಮಾಡಿದ್ದಾರೆ. ಅದೇ ರೀತಿ ನಮಗೆ ಇಲ್ಲಿ ನೋಡು, ಇಲ್ಲಿ ಏನಂತ ಹೇಳಿದ್ರೆ ಜಿನ್ನು ಮನುಷ್ಯನಿಗೆ ನೋಡಲು ಸಾಧ್ಯ ಎನ್ನುವುದರ ಬಗ್ಗೆ ಕುರಾನ್ ಹೇಳಿರುವುದು, ಅವುಗಳ ಯಥಾರ್ಥ ರೂಪದಲ್ಲಿ ನೋಡಲು ಅಸಾಧ್ಯವಿತ್ತು, ಹಾಗಾದರೆ ಅವುಗಳು ರೂಪಾಂತರಗೊಳ್ಳುತ್ತವೆ. ಅದಕ್ಕೆ ಉತ್ತರವಾಗಿ ಮೇಲೆ ಓದಿದ ಹದೀಸುಗಳಿಂದ ನಮಗೆ ಗೊತ್ತಾಗಿದೆ ರೂಪಾಂತರಗೊಳ್ಳುತ್ತದೆ ಎಂದು ಸಯ್ಯದ ಹದೀಸುಗಳು. ಇದರ ಇನ್ನೊಂದು ಬದಿ, ಜಿನ್ನಿನ ಸ್ವರೂಪ ಯಾರಾದರೂ ಕಂಡು ಇದುವರೆಗೆ ಹೇಳಿದ್ದಾಗಿಯೂ ಬರೆದಿದ್ದಾಗಿಯೂ ಕಂಡು ಬಂದಿಲ್ಲ ಹೊರತು ಕೆಲವು ಊಹಾಪೋಹಗಳೇ ನಮ್ಮಲ್ಲಿ ಇರುವುದು. ನಮ್ಮಲ್ಲಿ ಈಗ ಸಾಧಾರಣವಾಗಿ ನಾನು ನೋಡಿದ್ದೇನೆ, ಕಂಡಿದ್ದೇನೆ ಎಂದು ಇದುವರೆಗೆ ನಮ್ಮಲ್ಲಿ ಯಾರು ಹೇಳಿದ್ದಾಗಿ ಇಲ್ಲ. ಕೆಲವು ಊಹಾಪೋಹಗಳು ನಮ್ಮ ಮುಂದಿದೆ, ಜಿನ್ನನ್ನು ನಾವು ನೋಡಿದ್ದೇನೆ ಅಂತ. ತಾಬಿಯೂನ್ ಮತ್ತು ಐಮತುಲ್ ಮುಜ್ತಹಿದೀನ್ ಮತ್ತು ಫುಕಹಾಕರ ಅಭಿಪ್ರಾಯಗಳು ಇದರ ಬಗ್ಗೆ ಏನಿದೆ? ಮನ್ ಜಅಮ ಅನ್ನಹು ರಅಲ್ ಜಿನ್ನ ಫಲಾ ತಕ್ಬಲು ಲಹು ಶಹಾದತನ್ ಇಲ್ಲ ಅನ್ ಯಕೂನ ನಬಿಯನ್, ಒಬ್ಬನು ಬಂದು ನಿಮ್ಮಲ್ಲಿ ಹೇಳಿದ್ದಾನೆ, ನಾನು ಒಂದು ಜಿನ್ನನ್ನು ನೋಡಿದ್ದೇನೆ ಅಂತ ಹೇಳಿದರೆ ಅವನ ಶಹಾದತ್ತನ್ನು ಸ್ವೀಕರಿಸಲು ಸಾಧ್ಯವಿಲ್ಲ, ಅವ ನಬಿಯಲ್ಲದ ಹೊರತು ಅಂತ. ನಂತರ ಅವರು ಹೇಳ್ತಾರೆ, ಕಾಲ ರಾಯಿತುಲ್ ಜಿನ್ನಿಲ್ ಅಜ್ರಕ್ ಅವಿಲ್ ಅಹ್ಮರ್ ಪಕ್ಕದ ಕದಬ, ನಾನು ಕೆಂಪು ಜಿನ್ನನ್ನು ನೋಡಿದೆ, ನಾನು ಉದ್ದವಾಗಿ ನೀಳವಾಗಿರುವಂತಹ ಜಿನ್ನನ್ನು ನೋಡಿದೆ, ನಾನು ಒಂದು ನೀಲಿ ಕಲರ್ ಆಗಿ ಅಲ್ಲಿ ಮರದ ಸೈಡ್ನಲ್ಲಿ ನೋಡಿದೆ ಅಂತ ಹೇಳಿದರೆ ಪಕ್ಕದ ಕದಬ, ಅವನು ಸುಳ್ಳು ಹೇಳಿದ್ದಾನೆ. ನಂತರ ವೈನ್ನಮ ಯಕೂನು ಇತಿಯಾನು ಫಿ ಸೂರತಿ ಬಶರಿನ್ ವಕದ್ ಕಾನ ಯೌಮ ಬದರಿನ್ ಇಂದಮ ತಂಸೀಲು ಇಬ್ಲೀಸ್ ಫಿ ಸೂರತಿ ರಜುಲಿನ್ ಕಮಾ ತಂಸೀಲು ಶೈತಾನು ಫಿ ಸೂರತಿ ರಜುಲಿನ್ ಹೀನ ಜಾ ಅಲ್ ಅಬಿ ಹುರೈರತ ಕಮಾ ಫಿಲ್ ಬುಖಾರಿ. ಹಾ, ಇಮಾಮ್ ಬೈಹಕಿ ಮನಾಕಿಬು ಶಾಫಿ ಎನ್ನುವಂತ ತನ್ನ ಗ್ರಂಥದಲ್ಲಿ ಅವರು ಹೇಳಿದ್ದಾರೆ, ರಬಿಯಾ ರವರ ಉಲ್ಲೇಖವನ್ನು ವರದಿ ಮಾಡುತ್ತಾ ರಬಿಯಾ ರಹಮಹುಲ್ಲಾ ಹೇಳುತ್ತಾರೆ, ನಾನು ಇಮಾಮ್ ಶಾಫಿ ಹೇಳಿರುವನು ಯಾರಾದರೂ ಜಿನ್ನನ್ನು ನೋಡಿದರೆ ಅವನ ಸಾಕ್ಷಿಯು ಸ್ವೀಕರಿಸಲಾಗದು ನಬಿಯಾಗಿರದ ಹೊರತು. ಅಂದರೆ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲಘಟ್ಟಗಳಲ್ಲಿ ಅಲ್ಲದೆ ಅದರ ನಂತರದ ಕಾಲಘಟ್ಟಗಳಲ್ಲಿ ಜಿನ್ನೋ ಇಬ್ಲೀಸನೋ ಶೈತಾನೋ ರೂಪಾಂತರಗೊಂಡಿಲ್ಲ. ಯಾರಾದರೂ ಹಾಗೆ ಹೇಳಿದ್ದಲ್ಲಿ ಅವನ ಸಾಕ್ಷಿಗಳನ್ನು ಸ್ವೀಕರಿಸಲು ಸಾಧ್ಯವಿಲ್ಲ. ಇದು ಹೇಗೆ ಸಾಧ್ಯ? ಇದರ ಬಗ್ಗೆ ಬಹಳಷ್ಟು ಅರ್ಥ ಮಾಡಲಿಕ್ಕಿದೆ. ಯಾಕಂತ ಹೇಳಿದ್ರೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನನಕ್ಕಿಂತ ಮುಂಚೆ 500 ವರ್ಷಗಳಲ್ಲಿ ಯಹೂದಿಗಳ ಈ ಪಾದ್ರಿಗಳಿದ್ರು. ಇವರಲ್ಲಿ ಬಹಳಷ್ಟು ದೊಡ್ಡ ದೊಡ್ಡ ಪುರೋಹಿತರು ಇದ್ರು. ಪುರೋಹಿತರಿಗೆ ಏನಾದರೂ ಸಮೂಹಗಳಲ್ಲಿ ಸಂಭವಿಸಿದ್ದಲ್ಲಿ ಕೆಟ್ಟ ಭಾವನೆಗಳು ಹುಷಾರಿಲ್ಲದೆಯೋ ಏನಾದರೂ ಆಗಿದ್ರೆ ಈ ಪುರೋಹಿತರನ್ನು ಸಮೀಪಿಸುತ್ತಿದ್ರು. ಪುರೋಹಿತರು ಜಿನ್ನಿನ ಆ ವಿಷಯಗಳನ್ನು ಕೇಳಿ ಇವರಿಗೆ ಆ ವಿಷಯಗಳನ್ನು ಹೇಳುತ್ತಿದ್ರು. ಜಿನ್ನು ಒಂದು ವಿಷಯಗಳನ್ನು ಕೇಳಿ ಬಂದ್ರೆ ಇಲ್ಲಿ 100 ವಿಷಯವನ್ನು ಇವರಿಗೆ ಹೇಳ್ತಾರೆ. ಆ ವಿಷಯಗಳು ಒಂದು ಸತ್ಯವಾಗಿಯೂ ಬಾಕಿದ್ದ ಸುಳ್ಳುಗಳನ್ನು ಸೇರಿಸಿ ಅವರು ಹೇಳುತ್ತಿದ್ರು. ಇದು ಎಲ್ಲಿಯವರೆಗೆ? ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನನದವರೆಗೆ. ಅದರ ನಂತರ ಕುರಾನ್ ಅದನ್ನು ನಿಷೇಧಿಸುತ್ತದೆ. ಕುರಾನ್ ಹೇಳುತ್ತದೆ ಏನಂತ ಹೇಳಿದ್ರೆ, ಅಲ್ಲಾಹು ಸುಬ್ಹಾನಹು ತಾಲಾ ಸೂರತ್ತು ಸಾಫ್ನಲ್ಲಿ ಹೇಳ್ತಾನೆ, ಕ್ಲಿಯರ್ ಆಗಿ ಜಿನ್ನುಗಳು ಹೇಳ್ತಾರೆ ಏನಂತ ಹೇಳಿದ್ರೆ, ಮುಂಚೆ ನಾವು ಆಕಾಶ ಲೋಕಕ್ಕೆ ಹೋದಾಗ ಅಲ್ಲಿ ಒಂದು ಚಬೂತರಿತ್ತು, ಆ ಚಬೂತರಲ್ಲಿ ಕುಳಿತು ಜಿನ್ನುಗಳು ಮಾತನಾಡುವುದನ್ನು ಕೇಳಿಸಿ ಬಂದು ನಾವು ಇತರರಿಗೆ ಹೇಳಿಕೊಡ್ತಾ ಇದ್ದೇವೆ. ಈಗ ನಮಗೆ ಅಲ್ಲಿ ಕೂರ್ಲಿಕ್ಕೆ ಸಾಧ್ಯವಿಲ್ಲ, ಆ ಚಬೂತರು ತೋರುವುದೂ ಇಲ್ಲ, ನಮ್ಮ ಹಿಂದೆ ಅಗ್ನಿಯ ಉಲ್ಕಿಯು ನಮ್ಮನ್ನು ಬೆನ್ನಟ್ಟಿವೆ ಅಂತ ಸೂರತ್ತು ಸಾಫಾತ್ನಲ್ಲಿ ಅಲ್ಲಾಹು ಸುಬ್ಹಾನಹು ತಾಲಾ ಅದರ ನಂತರ ಯಾರಿಗೂ ಅವರು ವಿಶೇಷತೆಗಳನ್ನು ತಿಳಿಸಲಿಲ್ಲ ಅಂತ ಸರಾಸರಿಯಾಗಿ ವಿರೋಧಿಸುತ್ತಾರೆ. ಅದೇ ರೀತಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಅಂಬಿಯಾರ ಕಾಲಘಟ್ಟಗಳಲ್ಲಿ ಜಿನ್ನುಗಳು ರೂಪಾಂತರಗೊಳ್ಳುತ್ತಲೂ ಇತ್ತು, ಮಾಜಿದಾತುಗಳು ಆಗುತ್ತಲೂ ಇತ್ತು, ನಬಿಯವರಿಗೂ ನಬಿಯವರದ ಅನುಯಾಯಿಗಳಿಗೆ ಮಾತ್ರ. ಹೊರತು ಇತರರ ಮುಂದೆ ಜಿನ್ನುಗಳು ಪ್ರತ್ಯಕ್ಷವಾಗಿ ಬರುವುದೋ, ಅವರು ತೋರುವುದೋ, ಅವರಿಗೆ ಸಹಾಯ ಮಾಡುವುದೋ ಇಲ್ಲ. ಹಾಗೆ ಮಾಡಿದ್ದಲ್ಲಿ ಪ್ರಗಲ್ಭರಾದ ಇಮಾಮ್ ಶಾಫಿ ರಹಮಹುಲ್ಲಾ ಹೇಳ್ತಾರೆ, ಅದೇ ರೀತಿ ಇಮಾಮ್ ನವವಿ ರಹಮಹುಲ್ಲಾ ಹೇಳ್ತಾರೆ, ಯಾರಾದರೂ ನಾನು ಜಿನ್ನನ್ನು ನೋಡಿದ್ದೇನೆ, ಅದು ದೊಡ್ಡದಿತ್ತು, ಅದು ಕಪ್ಪಿತ್ತು, ಅದು ಕೆಂಪಿತ್ತು, ಅದು ನೀಳವಾಗಿತ್ತು ಹೇಳಿದರೆ ಅವನು ಇಸ್ಲಾಮಿನಲ್ಲಿ ಸಾಕ್ಷ್ಯಕ್ಕೆ ಅರ್ಹನಲ್ಲ. ಅವನು ಹೇಳ್ತಾನೆ, ಇವತ್ತು ನನಗೆ ಚಂದ್ರನನ್ನು ನಾನು ನೋಡಿದ್ದೇನೆ, ನಾಳೆ ಹಬ್ಬ ಅಂತ ಹೇಳಿದ್ರೆ ಅವನ ಸಾಕ್ಷಿ ಸ್ವೀಕರಿಸಲಾಗುವುದಿಲ್ಲ. ಯಾರಿಗಾದರೂ ಅವನ ಸಾಕ್ಷಿ ಹೇಳುವುದಾದ್ರೆ ಅವನ ಸಾಕ್ಷಿ ಸ್ವೀಕಾರ್ಯವಲ್ಲ, ಅವನ ಸಾಕ್ಷಿಯನ್ನು ಇಸ್ಲಾಂ ತಳ್ಳಿ ಹಾಕ್ತದೆ. ಯಾಕಂತ ಹೇಳಿದ್ರೆ ಅವನು ಸುಳ್ಳನು ಅಂತ. ಈ ಮಹಾನುಭಾವರು ಇಮಾಮ್ ಶಾಫಿ ಇಮಾಮ್ ಮುಸ್ಲಿಂ ರಹಿಮಹುಲ್ಲಾ ಅವರು ಅಗ್ರಗಣ್ಯ ದೊಡ್ಡ ಪಂಡಿತರಾಗಿದ್ದಾರೆ. ಇದರ ಬಗ್ಗೆ ಗವೇಷಣೆ ಮಾಡಿ ಹಲವಾರು ವಿಷಯಗಳನ್ನು ಕುಲಂಕಷವಾಗಿ ಗವೇಷಣೆಗಳನ್ನು ಮಾಡಿ ನೋಡಿ ತಿಳಿದು ಬಂದಂತಹ ವ್ಯಕ್ತಿಗಳಾಗಿದ್ದಾರೆ. ಅವರ ಮಾತು ಇಲ್ಲಿ ಸ್ವೀಕಾರ್ಯ ಅರ್ಹವಾಗಿದೆ. ಅದರ ನಂತರ ನಮಗೆ ನೋಡುವುದೇನಂತ ಹೇಳಿದರೆ, ಅನ್ನಲ್ ಜಿನ್ನ ಯರೌನ ಇದಾ ತಶಕ್ಕಲು ಫಿ ಗೈರಿ ಸುವರಿಹಿಂ ಲಸ್ಲಿಯ ಫಿ ಬಾದಿ ಲೌಕಾತಿ ಉಬೈದಿ ನಾಸಿ ಅಲ್ ಫರ್ಕುತ್ತಾನೆ. ಇಲ್ಲಿ ಕೆಲವು ಇವತ್ತಿನ ಉಲಮಾರು ಇದರ ಬಗ್ಗೆ ಕೆಲವು ವಿಶೇಷತೆಗಳನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ಯರಾ ಅನ್ನ ರುಯ್ಯತ್ತಿಲ್ ಜಿನ್, ಈ ಜಿನ್ನನ್ನು ನಮಗೆ ಜುಮ್ಹೂರ್ ಬಹುಪಕ್ಷದ ಉಲಮಾರು ಹೇಳ್ತಾರೆ ಅಭಿಪ್ರಾಯದಲ್ಲಿ, ಕೆಲವು ಸಮಯಗಳಲ್ಲಿ ಕೆಲವರಿಗೆ ಮಾತ್ರ ಜಿನ್ನುಗಳನ್ನು ಅದರ ಸ್ವರೂಪದಲ್ಲೇ ಇತರರು ಸ್ವರೂಪವಲ್ಲದೆ ಇತರ ರೂಪಗಳಲ್ಲಿ ರೂಪಾಂತರಗೊಂಡರೆ ನೋಡಲು ಸಾಧ್ಯವಾಗುತ್ತದೆ. ಒಂದು, ಜಿನ್ನನ್ನು ಪ್ರತ್ಯೇಕವಾಗಿ ಅಂಬಿಯಾರವರಿಗೆ ಮಾತ್ರ ನೋಡಲು ಸಾಧ್ಯ, ಅಂಬಿಯಾಗರ ಅಲ್ಲದ ಜಿನ್ನುಗಳನ್ನು ನೋಡಲು ಸಾಧ್ಯವಿಲ್ಲ ಎನ್ನುವ ವಾದವನ್ನು ಇಮಾಮ್ ಶಾಫಿ, ಇಬ್ನುಲ್ ಹಜಮ್, ಇಬ್ನು ನಹಾಸ್, ಕಶೈರಿ ಹಾಗೂ ಕೆಲವರು ಮಹದ್ದಿಸರ ಅಭಿಪ್ರಾಯಗಳಾಗಿವೆ. ಅಂಬಿಯಾರಿಗಲ್ಲದೆ ಜಿನ್ನನ್ನು ನೋಡಲು ಸಾಧ್ಯವಿಲ್ಲ. ಮೂರನೇ ಅಭಿಪ್ರಾಯ, ಎರಡನೇ ಅಭಿಪ್ರಾಯ ಏನಂತ ಹೇಳಿದರೆ, ಅವರು ಹೇಳ್ತಾರೆ ಅಂಬಿಯಾರಿಗಾಗಲಿ ಇತರರಿಗಾಗಲಿ ಜಿನ್ನನ್ನು ನೋಡಲು ಸಾಧ್ಯವೇ ಇಲ್ಲ ಎನ್ನುವುದಾಗಿದೆ ಮಹದ್ದಿಸರ ಅಭಿಪ್ರಾಯ. ನಾಲ್ಕನೇ ಅಭಿಪ್ರಾಯ ಅಥವಾ ಮೂರನೇ ಅಭಿಪ್ರಾಯ ಏನಂತ ಹೇಳಿದ್ರೆ, ವಿಶಾಲವಾದದ್ದು ಅಂಬಿಯಾರಿಗೂ ಇನ್ನು ಅಲ್ಲಾಹನು ಪ್ರತ್ಯೇಕಿಸಿದ ಅಂಬಿಯಾರಲ್ಲದ ಮನುಷ್ಯರು ಸಹಾಬರಿಗೆ ಕೆಲವರಿಗೆ ನೋಡಲು ಸಾಧ್ಯ ಎನ್ನುವುದು ಆಲೂಸಿ ತಫ್ಸೀರ್ ಆಲೂಸಿ ಇಬ್ನುಲ್ ಅರಬಿ ಅವರಂತಹ ಮಹಾನುಭಾವರಾದ ಪಂಡಿತರು ಬರೆದಿದ್ದಾರೆ. ಇಲ್ಲಿ ಈ ಮೂರು ಅಭಿಪ್ರಾಯಗಳಲ್ಲಿ ಸಾಧಾರಣವಾದ ನಮಗೆ ಜಿನ್ನುಗಳನ್ನು ನೋಡಲು ಸಾಧ್ಯವೇ ಇಲ್ಲ. ಇದು ಉಲಮಾ ಅರ ಬಹುಪೂರಿ ಪಕ್ಷ ಉಲಮಾ ಅರ ಜುಮ್ಹೂರ್ನ ಅಭಿಪ್ರಾಯಗಳಾಗಿವೆ. ಇದರ ನಂತರ ಅಭಿಪ್ರಾಯ ಒಂದು, ಒಲ್ ಜುಮ್ಹೂರ್ ಅನ್ನಲ್ ಜಿನ್ನ ತಶಕ್ಕರು, ಜಿನ್ ರೂಪಾಂತರಗೊಳ್ಳುತ್ತದೆ ಅಂತ ಹೇಳ್ತಾರೆ. ಅದರ ಬಗ್ಗೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಮೊಹಮ್ಮದ್ ಬಾಕಿರ್ ಅಲ್ ಮಜ್ರಿಸಿ ತನ್ನ ತಫ್ಸೀರ್ನಲ್ಲಿ ಅವರು ಹೇಳ್ತಾರೆ ಏನು, ಲಾ ಖಿಲಾಫ ಬೈನಲ್ ಮುಸ್ಲಿಮೀನ ಅನ್ನಲ್ ಜಿನ್ನ ವಶೈತಾನ ಅಜಿಸಾಬುನ್ ಲತೀಫತ್ يرون في بعض اللحيان ولا يرون في بعضها وقد جعل الله لهم قدرة على التشكل بأشكال المختلفة وصور المتنبية كما هو الأظهر من الأخبار والآثار جن من الشيطان يقتم وعاد ديها قريبا ينو درب بقية مسلمة اللي أبي براي بتياسة قريبا يلا قريبا يحر كلو قريبا اللي پرتكش پڑوه اللهم أولك نانا روپا قرد اللي ببن شيئية روپان تر قرد اللي شكتي قرد اللي نيدي لونه كلو ورد قرد آثار قرد اللي نور رفاد يوقت ತಫ್ಸೀರುಲ್ ಮನಾರ್ ಮೊಹಮ್ಮದ್ ರಿದಾ ರಹಿಮಹುಲ್ಲಾ ಹೇಳ್ತಾರೆ, ಫೈದಾ ತಮಸ್ಸಲ ಅಲ್ ಮಲಿಕ್ ಅವಿಲ್ ಜಿನ್ನು ಫಿ ಸೂರತಿನ್ ಕಸೀಫತಿನ್ ಕಸೂರತಿಲ್ ಬಶರಿ ವಗೈರಿಹಿಂ ಅಮ್ಕನಲ್ ಬಶರಿ ಅಂಗರವು ಮಲಕು ಅಥವಾ ಜಿನ್ನು ಘನವಾದ ರೂಪ ಮನುಷ್ಯರ ರೂಪದಂತೆ ಅಥವಾ ಇತ್ಯಾದಿಗಳಂತೆ ರೂಪಾಂತರಗೊಂಡಾಗ ಅವುಗಳನ್ನು ವೀಕ್ಷಿಸಲು ಸಾಧ್ಯ ಹೊರತು ಯಥಾರ್ಥ ರೂಪದಲ್ಲಿ ಅವುಗಳನ್ನು ನೋಡಲು ಸಾಧ್ಯವಿಲ್ಲ. ಅದೇ ರೀತಿ ಈ ಆಯತ್ತಿನ ಅಡಿಯಲ್ಲಿ ಇಮಾಮ್ ಶೌಕಾನಿ ರಹಿಮಹುಲ್ಲಾ ಹೇಳ್ತಾರೆ, ವಕದ ಇಸ್ತದಲ್ಲ ಜಮಾತ್ ಮಿನ್ ಅಹ್ಲಿ ಇಲ್ಮಿ ಅಹ್ಲಿಲ್ ಬಿಹಾದಲ್ಲಾಯ ಅನ್ನ ರೂಯತ್ತು ಶೈತಾನ್ ಗೈರು ಮುಮ್ಕಿನ. ಇಮಾಮ್ ಶೌಕಾನಿ ಹೇಳ್ತಾರೆ ಏನಂತ ಹೇಳಿದ್ರೆ, ಜಿನ್ನನ್ನು ನೋಡಲು ಸಾಧ್ಯವೇ ಇಲ್ಲ, ಅಸಾಧ್ಯ. ಅವರು ಕೊಡುವುದೇನಂತ ಹೇಳಿದ್ರೆ ಶೈತಾನನನ್ನು ವೀಕ್ಷಿಸಲಾಗದು ಇನ್ನೂ ಎರೋನಂತಹ ಕುರಾನಿನ ವಿಷಯಗಳನ್ನು ಅವರು ಹೇಳ್ತಾರೆ. ಈ ಆಯತ್ತಿನ ಪುರಾವೆ ಇಂದ ಅವನು ನೋಡುವ ಹಾಗೆ ಅವನನ್ನು ನೋಡಲು ಅಸಾಧ್ಯ ಅಂದ ಮಾತ್ರಕ್ಕೆ ಎಂದಿಗೂ ನಮಗೆ ನೋಡಲು ಅಸಾಧ್ಯವೆಂದು ಗೋಚರವಾಗಿರುವಾಗ ನಾನು ಅವನನ್ನು ಆ ಸಮಯದಲ್ಲಿ ನೋಡಲು ಸಾಧಾರಣವಾಗಿ ಸಾಧ್ಯವಿಲ್ಲವೆಂದಾಗಿದೆ ಖಂಡಿತವಾಗಿ ಅಂತ ಆಯತ್ತಿನ ಅಡಿಸ್ಥಾನದಲ್ಲಿ ಅವರು ಹೇಳ್ತಾರೆ. ಇಮಾಮ್ ಇಬ್ನ್ ಹಜರುಲ್ ಅಸ್ಕರಾನಿ ಹೇಳ್ತಾರೆ, ಗ್ರಂಥ ಫತುಹುಲ್ ಬಾರಿಯಲ್ಲಿ ನಾಲ್ಕನೇ ಭಾಗ 489 ಇನ್ನ ಶೈತಾನ ಬಾಧಿಸುವ ಪತಂ ಕಿನುರು ಯತಹು, ಶೈತಾನು ಕೆಲವು ರೂಪಗಳಲ್ಲಿ ರೂಪಾಂತರಗೊಳ್ಳುತ್ತಾನೆ ಅಂದ್ ಯಾಕಂತ ಹೇಳಿದ್ರೆ, ಅವನು ಆ ರೂಪಾಂತರಗೊಂಡಾಗ ಕೆಲವರಿಗೆ ನೋಡಲು ಸಾಧ್ಯವಾಗುತ್ತದೆ. ಯಾರಿಗೆ? ಸಹಾಬತನಿಗೆ, ಅಲ್ಲದೆ ಇತರರಿಗಲ್ಲ. ಅದೇ ರೀತಿ ಯಾಕೆ ಹಾರಿ ಈ ರೀತಿಯಲ್ಲಿ ನಮಗೆ ಅವನನ್ನು ನೋಡಲು ಸಾಧ್ಯವಾಗುತ್ತದೆ ಅಂತ ಹೇಳಿದ್ರೆ, ಅದು ಅಲ್ಲಾಹ ಸುಬಹಾನಹು ತಾಲ ವಿಧಿಸಿದ ವಿಧಿಯಲ್ಲಿ ಆಗಿರುತ್ತದೆ ಜಿನ್ನನ್ನು ನೋಡಲು ಕೆಲವು ಕಾರಣಗಳಿಂದ. ಆ ಹದೀಸುಗಳಿಂದ ಮುಂದೆ ಬರುವಂತಹ ಬಹಳಷ್ಟು ಉಮಂ ಸಮೂಹಕ್ಕೆ ಉಪದೇಶಗಳು ಇರುವುದರಿಂದ ಸಹಾಬಿಗಳಿಗೆ ಅಲ್ಲಾಹು ಸುಬಹಾನಹು ತಾಲ ಜಿನ್ನುಗಳನ್ನು ತೋರಿಸಿರುವನು, ಅವನು ಆಗ್ರಹಿಸಿದ ಕೆಲವರಿಗೆ ಮಾತ್ರ, ಅಲ್ಲದೆ ಬೇರೆ ಯಾರಿಗೂ ಜಿನ್ನುಗಳನ್ನು ಅಲ್ಲಾಹು ಸುಬಹಾನಹು ತಾಲ ತೋರಿಸಲಿಲ್ಲ. ಅಲ್ಲಾಹು ಸುಬಹಾನಹು ತಾಲ ಜಿನ್ನುಗಳ ಬಗ್ಗೆ ಹೇಳಿದ್ದು, ಫತ್ತಹಸ್ತು ಮಿನ್ ದೂನಿಹಿಂ ಹಿಜಾಬನ್ ಪಾರ್ಸಲ್ನ ಇಲೈಹಿಂ ರೂಹನ ಫತಮಸ್ಸಲ ಲಹಾ ಬಶರಂ ಸವಿಯ. ಸ್ವತಃ ಜಿನ್ನಿಗೋ ಮಲಕಿಗೋ ಅವರ ರೂಪಗಳಿಂದ ಇನ್ನೊಂದು ರೂಪಕ್ಕೆ ರೂಪಾಂತರಗೊಳ್ಳಲು ಅಲ್ಲಾಹ್ ಸುಬ್ಹಾನಹು ವತಾಲಾ ಮಾಡಲಿಲ್ಲ. ಯಾಕಂತ ಹೇಳಿದ್ರೆ, ಮೀನಿಗೆ ಮೀನಿನ ರೂಪ, ಪ್ರಾಣಿಗೆ ಪ್ರಾಣಿನ ರೂಪ, ಮನುಷ್ಯನಿಗೆ ಮನುಷ್ಯನ ರೂಪ, ಜಿನ್ನಿಗೆ ಜಿನ್ನಿನ ರೂಪ, ಶೈತಾನಿಗೆ ಶೈತಾನ ರೂಪ, ಇದು ಅಲ್ಲಾಹ್ ಸುಬ್ಹಾನಹು ವತಾಲಾ ಡಿಫಾಲ್ಟ್ ಆಗಿ ಕೊಟ್ಟಿರೋದಾಗಿದೆ. ಅದಕ್ಕೆ ಅದರ ರೂಪಕ್ಕೆ ಹೊರತು ಇನ್ನಿತರ ರೂಪಗಳಲ್ಲಿ ರೂಪಾಂತರಗೊಳ್ಳಲು ಅದಕ್ಕೆ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ, ಅದು ಅಲ್ಲಾಹ್ ಸುಬ್ಹಾನಹು ವತಾಲನ ಸೃಷ್ಟಿಯ ಆ ಅನುಗಣನೆಗೆ, ಆ ಕಾನೂನಿಗೆ ವಿರುದ್ಧವಾಗಿದೆ. ಇನ್ನು ಒಬ್ಬ ಮನುಷ್ಯನು ಒಂದು ಜಿನ್ನು ಒಂದು ಮಲಕ ಬೇರೆ ರೂಪದಲ್ಲಿ ರೂಪಾಂತರಗೊಳ್ಳಬೇಕಾದರೆ ಅದು ಅಲ್ಲಾಹನ ಹುಕ್ಮಿನ ಹೊರತು ಸಾಧ್ಯವೇ ಇಲ್ಲ. ಅಲ್ಲಾಹನ ಹುಕ್ಮು ಬರಬೇಕಾದರೆ ಸಿಂಪಲ್ ಆದ ವಿಷಯಕ್ಕೆ ಯಾರಾದರೂ ನೋಡ್ಲಿಕ್ಕೋ ಯಾರಿಗಾದರೂ ಸಹಾಯ ಮಾಡ್ಲಿಕ್ಕೋ ಅಲ್ಲಾಹ್ ಸುಬ್ಹಾನಹು ವತಾಲ ತನ್ನ ತಖ್ಲೀಕಿನ ವಿಷಯಗಳಲ್ಲಿ ತಬ್ದೀಲ್ ಮಾಡುವುದೇ ಇಲ್ಲ. ಇದು ವಿಶೇಷವಾದ ಮನದಟ್ಟು ಮಾಡಬೇಕಾದ ವಿಷಯವಾಗಿದೆ. ಅಲ್ಲಾಹ್ ಸುಬ್ಹಾನಹು ವತಾಲ ಒಂದು ಮಲಾಯಿಕತಿಗೋ ಒಂದು ಜಿನ್ನಿಗೋ ರೂಪಾಂತರಗೊಳ್ಳಬೇಕಾದರೆ ಅದನ್ನು ರೂಪಾಂತರಗೊಳ್ಳಲಿಕ್ಕೆ ಅನುಮೋದನೆ ಕೊಡುವುದು ಯಾವಾಗ? ಅದರಿಂದ ಅಲ್ಲಾಹ್ ಸುಬ್ಹಾನಹು ವತಾಲ ಏನಾದರೂ ಅಲ್ಲಾಹನ ಒಂದು ವಿಷಯದಲ್ಲಿ ಹಲವಾರು ಲಿಂಕ್ಸ್ಗಳಿವೆ, ಲಿಂಕ್ಸಿನ ಹೊರತು ಅಲ್ಲಾಹ್ ಸುಬ್ಹಾನಹು ವತಾಲ ಒಂದು ವಿಷಯವನ್ನು ಮಾಡುವುದಿಲ್ಲ. ಅದೇ ರೀತಿ ಅಲ್ಲಾಹು ಸುಬ್ಹಾನಹು ತಾಲನ ಆಜ್ಞೆಯ ಹೊರತು ಯಾರಿಗೂ ಯಾವುದು ಮಾಡಲು ಸಾಧ್ಯವಿಲ್ಲ. ಇದು ಅಂಬಿಯಾರ ಮತ್ತು ಸಹಾಬರ ಕಾಲಘಟ್ಟಕ್ಕೆ ಮಾತ್ರವೇ ಹೊರತು ಇನ್ನೊಂದು ಕಾಲಘಟ್ಟಕ್ಕೆ ಅದನ್ನು ಮಾಡಲು ಸಾಧ್ಯವಾಗುವುದಿಲ್ಲ. ಅಲ್ಲಾಹು ಸುಬ್ಹಾನಹು ತಾಲ ಹೇಳ್ತಾನೆ ಸುಲೈಮಾನ್ ಅಲೈಹಿಸ್ಸಲಾಮರ ಬಗ್ಗೆ, ಫಸಖರ್ನ ಲಹು ರೀಹ ತಜ್ರಿ ಬಿಅಮ್ರಿಹಿ ರುಖಾಅನ್ ಹೈಸು ಅಸಾಬ ವಶ್ಶೈತಾನ ವಶ್ಶಯಾತೀನ ಕುಲ್ಲು ಬನ್ನಾಇಂ ವಗವ್ವಾಸಿನ್ ವಾಹರೀನ ಮುಕರ್ರನೀನ ಫಿಲ್ ಅಸ್ಫಾದಿ ಅದಾ ಅತಾಉನ ಫಮ್ನುನ್ ಔ ಅಮ್ಸಿಕ್ ಬಿಗೈರಿ ಹಿಸಾಬ್. ಹೀಗೆ ನಾವು ಗಾಳಿಯನ್ನು ಅವರಿಗೆ ವಿಧೇಯಗೊಳಿಸಿ ಕೊಟ್ಟಿದ್ದೇವೆ, ಅದು ಅವರ ಆದೇಶದಂತೆ ಅವರು ಬಯಸುವಲ್ಲಿಗೆ ನಿಧಾನವಾಗಿ ಚಲಿಸುತ್ತದೆ. ಇದು ಯಾರಿಗಾದರೂ ಇದೆಯಾ? ಸುಲೈಮಾನ್ ಅಲೈಹಿಸ್ಸಲಾತು ವಸ್ಸಲಾಮರು ಮೇಘವನ್ನು ಕರೆದು ಅವರು ಬೇಕಾದಲ್ಲಿಗೆ ಹೋಗಲಿಕ್ಕೆ ಅವರಿಗೆ ಒಂದು ವಾಹನದ ರೀತಿಯಲ್ಲಿ ಅಲ್ಲಾಹು ಸುಬ್ಹಾನಹು ತಾಲಾ ಅಧೀನವಾಗಿ ಕೊಟ್ಟಿದ್ದಾರೆ. ಮೇಘವನ್ನು ಕರೆದು ಅಲ್ಲಾಹು ಸುಬ್ಹಾನ ಕುರಾನ್ ಅಲ್ಲಿ ಹೇಳ್ತಾನೆ, ಅವರಿಗೆ ಬೇಕಾದ ರೀತಿಯಲ್ಲಿ ಅವರನ್ನು ಅದನ್ನು ಬಯಸಿದಲ್ಲಿ ಹೋಗಲಿಕ್ಕಾಗಿ ನಾವು ಮೇಘವನ್ನು ಅವರಿಗೆ ಗಾಳಿಯನ್ನು ಅವರಿಗೆ ನಾವು ಅಧೀನವಾಗಿ ಕೊಟ್ಟಿದ್ದೇವೆ, ಅಲ್ಲಾಹು ಸುಬ್ಹಾನ ಕೊಟ್ಟಿದ್ದಾಗಿ, ಆದರೆ ಅದು ಬೇರೆ ಯಾರಿಗೂ ಕೊಡಲಿಲ್ಲ. ಆದ್ದರಿಂದ ಗಾಳಿಯು ನಮ್ಮ ಅಧೀನದಲ್ಲಿ ಗಾಳಿಯನ್ನು ಕಂಟ್ರೋಲ್ನಲ್ಲಿ ತೆಗೆಯಲು ಸಾಧ್ಯವಿದೆ ಅಂತ ವಾದವು ಅದು ಕುರಾನಿಗೆ ವಿರುದ್ಧವಾಗಿದೆ. ಅದೇ ರೀತಿ ಕಟ್ಟಡಗಳನ್ನು ಕಟ್ಟುವ ಹಾಗೂ ನೀರಿನ ಆಳಕ್ಕೆ ಇಳಿಯುವ ಶೈತಾನರ ವಿದ್ರೋಹಿ ಜಿನ್ನುಗಳನ್ನು ನಾವು ಅವರಿಗೆ ಅಧೀನಗೊಳಿಸಿಕೊಟ್ಟಿದ್ದೇವೆ. ಯಾರಿಗೆ? ಸುಲೈಮಾನ್ ಅಲೈಹಿಸ್ಸಲಾತು ವಸ್ಸಲಾಮ. ಅಲ್ಲಾಹನ ಅನುಗ್ರಹದಂತೆ ಆಗಿದೆ. ಮತ್ತು ಸರಪಣಿಗಳಲ್ಲಿ ಬಂಧಿತವಾಗಿದ್ದ ಇತರ ಕೆಲವು ಜೀವಿಗಳನ್ನು ಅವರಿಗೆ ವಿಧೇಯತೆಗಳಾಗಿ ನಾವು ಕೊಟ್ಟಿದ್ದೇವೆ. ಹಲವಾರು ಸರಪಣಿಗಳಲ್ಲಿ ಕಟ್ಟಿರುವಂತಹ ಜಿನ್ನುಗಳು ಇತ್ತು, ಹಲವಾರು ಮಾರಿದಾದ ಜಿನ್ನಲ್ಲಿ ಹಲವು ರೀತಿಯ ಜಿನ್ನುಗಳಿವೆ. ಅವು ನಾನು ನಿಮಗೆ ಹೇಳಲಿಲ್ಲ, ಜಿನ್ನು ಒಂದೇ ರೀತಿಯ ಜಿನ್ನಲ್ಲ, ಎಲ್ಲಾ ರೀತಿಯ ಜಿನ್ನು ಬಹಳಷ್ಟು ರೀತಿಯ ಜಿನ್ನುಗಳಿವೆ. ಇದು ನಮಗೆ ಯಾವ ರೀತಿಯಲ್ಲಿ ಗೊತ್ತಾಗುತ್ತದೆ ಅಂತಾರೆ, ಸುಲೈಮಾನ್ ಅಲೈಹಿಸ್ಸಲಾತು ವಸ್ಸಲಾಮರಲ್ಲಿ ಕೆಲಸ ಮಾಡುವಂತಹ ಜಿನ್ನುಗಳು ಇತ್ತು. ಆದರೆ ಸುಲೈಮಾನ್ ಅಲೈಹಿಸ್ಸಲಾತು ವಸ್ಸಲಾಮರು ಒಮ್ಮೆ ಹೇಳುತ್ತಾರೆ ಏನಂತ ಹೇಳಿದ್ರೆ, ಬಲ್ಕೀಸಿನ ಆ ಸಿಂಹಾಸನವನ್ನು ಯಾರು ತಂದುಕೊಡ್ತೀರಿ ಅಂತ. ಆವಾಗ ಬಹಳಷ್ಟು ಜಿನ್ನುಗಳು ಬಂದು ನಾನು ತಂದುಕೊಡ್ತೇನೆ ಒಂದು ತಿಂಗಳೊಳಗೆ ಹಾಗೆ ಹೀಗೆ ಎಲ್ಲ ಹೇಳಿದ ನಂತರ ಕುರಾನ್ನಲ್ಲಿ ಅಲ್ಲಾಹು ಸುಬ್ಹಾನಹು ತಾಲಾ ಹೇಳ್ತಾರೆ ಅಂತ ಹೇಳಿದ್ರಿ, ಒಬ್ಬ ಶೈತಾನ್ ಮಾರಿ ವಕಾಲ ಇಫ್ರೀತುಂ ಮಿನಲ್ ಜಿನ್, ಒಬ್ಬ ಇಫ್ರೀತ್ ಆದ ಭಯಂಕರವಾದ ಒಬ್ಬ ಜಿನ್ ಹೇಳ್ತಾನೆ, ನಾನು ತಂದು ಕೊಡ್ತೇನೆ, ನೀವು ಆ ಕುರ್ಸಿಯಿಂದ ಸಿಂಹಾಸನದಿಂದ ಎದ್ದು ಕುಳಿತುಕೊಳ್ಳುವ ಒಳಗೆ ನಾನು ನಿಮಗೆ ತಂದು ಕೊಡ್ತೇನೆ ಅಂತ. ಇದು ಅಲ್ಲಾಹು ಸುಬ್ಹಾನಹು ತಾಲನ ಅಪಾರ ಅನುಗ್ರಹ ಸುಲೈಮಾನ್ ಅಲೈಹಿಸ್ಸಲಾಮನ ಮೇಲೆ ಆಗಿದೆ. ಇದು ಎಲ್ಲರಿಗೆ ಆಗಬೇಕಂತ ಏನಿಲ್ಲ. ಜಿನ್ನಲ್ಲಿ ಮಾರಿದಿದೆ, ಜಿನ್ನು ಸಾದಾ ಜಿನ್ ಇದೆ, ಶೈತಾನ್ ಇದೆ, ಹಲವು ರೀತಿಯ ಜಿನ್ನುಗಳಿವೆ. ಇದರಲ್ಲಿ ಒಬ್ಬ ಪ್ರಗಲ್ಭನಾದ ಇಫ್ರೀತ್ ಅನ್ನುವಂತ ಒಬ್ಬ ಜಿನ್ ಹಿಡಿತಾನೆ. ಆದ್ರೆ ಅಲ್ಲಾಹ್ ಸುಬ್ಹಾನಹು ತಾಲಾ ಅದಕ್ಕಿಂತ ಉತ್ತಮನಾಗಿ ಅವನು ಏನ್ ಮಾಡ್ತಾನೆ, ಅವನಲ್ಲಿ ಏನೂ ಇಲ್ಲ, ಅವನಲ್ಲಿ ಏನೂ ಇಲ್ಲ. ಅಲ್ಲಾಹ್ ಸುಬ್ಹಾನಹು ತಾಲಾ ಹೇಳ್ತಾನೆ, ಒಬ್ಬ ಮನುಷ್ಯನು ಅವನಲ್ಲಿ ಇಂದಹು ಇಲ್ಮುಲ್ ಕಲಾಂ, ಅಲ್ಲಾಹ್ ಸುಬ್ಹಾನಹು ತಾಲಾನ ಕಿತಾಬಿನ ಇಲ್ಮ್ ಇದ್ದ ಒಬ್ಬ ಮನುಷ್ಯನದ್ದು ಹೇಳ್ತಾನೆ ಏನು, ನಿಮ್ಮ ಕಣ್ಣು ರೆಪ್ಪೆ ಮುಚ್ಚಿ ತೆರೆಯ ಒಳಗೆ ನಾನು ನಿಮಗೆ ತಂದು ಕೊಡ್ತೇನೆ ಅಂತ ಒಬ್ಬ ಮನುಷ್ಯನ ಹೇಳ್ತಾನೆ. ಆ ಮನುಷ್ಯನಲ್ಲಿ ಏನಿತ್ತು ಎಂದು ಇಲ್ಮುಲ್ ಕಿತಾಬ್, ಅವನಲ್ಲಿ ಅಲ್ಲಾಹನ ಗ್ರಂಥದ ಇಲ್ಮಿತ್ತು. ಅವನು ಹೇಳ್ತಾನೆ, ಈ ಜಿನ್ನು ಎಷ್ಟು ತಾಕತ್ ಇದ್ದವನು ತಂದು ಕೊಡುವುದು ಯಾವಾಗ, ನೀವು ಎದ್ದು ಕುರ್ಸಿಯಿಂದ ಎದ್ದು ಕುಳಿತುಕೊಳ್ಳುವಾಗ. ಆದರೆ ಈ ಮನುಷ್ಯ ಏನ್ ಹೇಳ್ತಾನೆ, ನಿಮ್ಮ ರೆಪ್ಪೆಯನ್ನು ಬಡಿಯ ಒಳಗೆ ನಾನು ತಂದು ಕೊಡ್ತೇನೆ ಅಂತ. ಆವಾಗ ಅಲ್ಲಿಯೂ ಸಹ ಅಲ್ಲಾಹ ಸುಬ್ಹಾನಹು ತಾಲಾ ಮನುಷ್ಯನನ್ನು ಇದು ಮಾಡಿದ್ದಾನೆ. ಅದೇ ರೀತಿ ಅಲ್ಲಾಹ ಸುಬ್ಹಾನಹು ತಾಲಾ ಮುಜಿಜಾತ್ಗಳಿಂದ ಜಿನ್ನುಗಳನ್ನು ಅಡಿಮೆಗಳಾಗಿ ಮಾಡಿಕೊಟ್ಟಿದ್ದಾರೆ, ಬೇರೆ ಯಾರಿಗೆ ಕೊಡಲಿಲ್ಲ. ಕಾರಣ ಏನು? ಅಲ್ಲಾಹು ಸುಬ್ಹಾನಹು ತಾಲನಲ್ಲಿ ಒಮ್ಮೆ ಸುಲೈಮಾನ್ ಅಲೈಹಿ ಸಲಾತು ವಸ್ಸಲಾಮ ದುವಾ ಮಾಡಿತು. ಯಾವ ದುವಾ? ರಬ್ಬಿ ಹಬ್ಲಿ ಮುಲ್ಕನ್ ಲಾ ಯಂಬಗಿ ಲಿಅಹದಿ ಮಿನ್ ಬಾದಿ ಇನ್ನಕ ಅಂತಲ್ ವಹ್ಹಾಬ್. ರಬ್ಬಿ ಹಬ್ಲಿ, ಅಲ್ಲಾಹನೇ ನೀನು ನನಗೆ ಕೊಡು. ಎಂತ ಏನ್ ಕೊಡು? ಮುಲ್ಕನ್, ಒಂದು ರಾಜ್ಯಾಧಿಕಾರ. ಲಾ ಯಂಬಗಿ ಲಿಅಹದಿ ಮಿನ್ ಬಾದಿ, ನನ್ನ ನಂತರ ಕಿಯಾಮತ್ತಿನವರಿಗೆ ಯಾರಿಗೆ ಕೊಡಬಾರ್ದು? ನೀನು ದೊಡ್ಡ ಕೊಡುವವನಾಗಿದ್ದೇನೆ. ಒಮ್ಮೆ ಒಂದು ಜಿನ್ನು ಬಂದು ಮಸ್ಜಿದ್ ನಬುವಿಯಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ನಮಾಜ್ ಮಾಡಲು ಉಪದ್ರ ಮಾಡಿದ್ರು. ಆವಾಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಏನ್ ಹೇಳ್ತಾರೆ, ನಾನು ಆ ಜಿನ್ನನ್ನು ಒಂದು ಮದೀನದ ಮಸೀದಿಯ ಕಂಬಕ್ಕೆ ಕಟ್ಟಿ ಜನರಿಗೆ ತೋರಿಸುವೆ ಅಂತ ನಾನು ಗ್ರಹಿಸುತ್ತಿದ್ದೆ, ಯಾಕೆ ನಾನು ಹಾಗೆ ಮಾಡಲಿಲ್ಲ? ಸುಲೈಮಾನ್ ಅಲೈಹಿ ಸಲಾತು ವಸಲಾಮರಾದ ನನ್ನ ಸಹೋದರನ ಆ ದುವಾದ ಬಗ್ಗೆ, ಆ ದುವಾದಿನಿಂದ ನಾನು ಮಾಡಲಿಲ್ಲ. ಅಂದ್ರೆ ಇದರ ಅರ್ಥ ಏನು? ಇದರಲ್ಲಿ ಬಹಳಷ್ಟು ಅರ್ಥ ಇದೆ ಈ ಹದೀಸ್ನಲ್ಲಿ. ರವಾನಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಜಿನ್ನನ್ನು ಅಧೀನಗೊಳಿಸಿಕೊಡಲಿಲ್ಲ. ಅದು ಯಾರಿಗೆ ಕೊಟ್ಟದ್ದು? ಸುಲೈಮಾನ್ ಅಲಿ ಸಲಾತು ವಸಲಾಮರಿಗೆ ಮಾತ್ರ. ಅದೇ ರೀತಿ ಜಿನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಕಾಲಘಟ್ಟಗಳಲ್ಲಿ ಏನಾಗ್ತಿತ್ತು? ಪ್ರತ್ಯಕ್ಷವಾಗುತ್ತಿತ್ತು, ಸಹಾಬರಿಗೆ ತೋರುತ್ತಿತ್ತು, ಅವರ ಕಾಲಘಟ್ಟಗಳಲ್ಲಿ ಮಾತ್ರ. ಅಲ್ಲಾಹು ಸುಬ್ಹಾನಹು ತಾಲಾ ಜಿನ್ನಿನ ಬಗ್ಗೆ ಏನ್ ಹೇಳಿದ್ದಾನೆ? ಅಲ್ಲಾಹನ ಶಾಪದೊಂದಿಗೆ ನಾನು ನಿಮಗೆ ಶಪಿಸುವೆನು ಎಂದು ನಿರಂತರವಾಗಿ ಅಲ್ಲಾಹು ಸುಬ್ಹಾನಹು ತಾಲಾ ಸುಲೈಮಾನ್ ಅಲೈಹಿಸ್ಸಲಾಮರ ಕರೆ ಇಲ್ಲದೆ ಇರುತ್ತಿದ್ದರೆ ಅಲ್ಲಾಹ ನಾನೇ ಗೋಡೆಯ ಬಳಿ ಕಟ್ಟಿ ಹಾಕುತ್ತಿದ್ದೆ. ಮದೀನಾ ಮುನವ್ವರದ ಮಕ್ಕಳು ನಿನ್ನ ಮೇಲೆ ಬೆಳಿಗ್ಗೆಯವರೆಗೆ ಪ್ರಾಮಾಣಿಕವಾಗಿ ಆಟವಾಡುತ್ತಿದ್ದರು, ಅಂದ್ರೆ ನಿನ್ನನ್ನು ಒಂದು ಫುಟ್ಬಾಲ್ ಆಗಿ ಅವರು ಮಾಡುತ್ತಿದ್ರು ಅಂತ ಆ ಹದೀಸಿನಿಂದ ನಮಗೆ ಗೊತ್ತಾಗ್ತದೆ. ಮನುಷ್ಯನು ಜಿನ್ನುಗಳನ್ನು ನೋಡಲಾರನು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಲ್ಲದೆ ಇಮಾಮ್ ಶಾಫಿ ರಹಿಮಹುಲ್ಲಾ ಅಂಬಿಯಾರ ಮೋಜಿದತ್ತಿನಿಂದನಲ್ಲದೆ ಜಿನ್ನನ್ನು ನೋಡಲು ಸಾಧ್ಯವಿಲ್ಲ ಎನ್ನುವ ವಾದದವರಾಗಿದ್ದರು. ಇಮಾಮ್ ಶಾಫಿಯವರಂತೆ ನುಹಾಸ್ ರಹಿಮಹುಲ್ಲಾ ಅದೇ ರೀತಿ ಅದೇ ವಾದವನ್ನು ತಂದಿದ್ದರು. ತಫ್ಸೀರುಗಳಲ್ಲಿ ನೋಡಲು ಸಾಧ್ಯವಾಗುತ್ತದೆ. ಇಮಾಮ್ ಕುರ್ತುಬಿ ಇಮಾಮ್ ನುಹಾಸ್ ಹೇಳಿರುವುದನ್ನು ಈ ಆಯತ್ತಿನ ಅಡಿಯಲ್ಲಿ ನಕಲು ಮಾಡಿರುವಂತಹ ವಿಷಯ ಹೇಳಿದ್ರೆ ಮಿನ್ ಹೈಸು ಲಾ ತರೌನಹುಂ ಅವನನ್ನು ನೋಡಲು ಸಾಧ್ಯವಿಲ್ಲ ಎನ್ನುವ ವಿಷಯದಲ್ಲಿ ಇಮಾಮ್ ಕುರ್ತುಬಿ ರಹಮಹುಲ್ಲಾ ತನ್ನ ತಫ್ಸೀರ್ನಲ್ಲಿ ಹೇಳ್ತಾರೆ, ಅನ್ನಲ್ ಜಿನ್ನ ಲಾ ಯರೌನ ಇಲ್ಲಾ ಫಿ ವಖ್ತಿನ್ ನಬಿ. ತಫ್ಸೀರು ಜಾಮಿಯುಲ್ ಅಹ್ಕಾಮುಲ್ ಬಯಾನ್ ತಫ್ಸೀರು ಕುರ್ತುವಿಯಲ್ಲಿ ಇಮಾಮ್ ಕುರ್ತುವಿ ರಹಿಮಹುಲ್ಲಾ ಹೇಳ್ತಾರೆ, ಅನ್ನಲ್ ಜಿನ್ನ ಲಾ ಯರೌನ ಇಲ್ಲಾ ಫಿ ವಕ್ತಿನ್ ನಬಿಯಿ ನಬಿಯರ ಸಮಯಗಳಲ್ಲದೆ ಜಿನ್ನನ್ನು ನೋಡಲು ಸಾಧ್ಯವಿಲ್ಲ. ಯಾರು ಹೇಳ್ತಾ ಇದ್ದಾರೆ? ಇಮಾಮ್ ಕುರ್ತುವಿ ರಹಿಮಹುಲ್ಲಾ. ಲಿಯಕೂನ ದಾಲಿಕ ದಲಾಲತು ನಲಾ ನುಭೂವತಿ, ಯಾಕೆ ಹಾಗೆ ಮಾಡಿದ್ದು? ನುಭೂವತ್ತಿನ ದಲಾಲತ್ತಿಗೆ ಪುರಾವೆಗಳಿಗೆ ಆಗಿದೆ. ಲಿಅನ್ನ ಅಲ್ಲಾಹ ಜಲ್ಲವ ಅಜ್ಜ ವಜಲ್ಲ ಖಲಕಹುಂ ಖಲ್ಕನ್ ಲಾ ಯರೌನ ಫೀಹಿ, ಮನುಷ್ಯ ಜಿನ್ನನ್ನು ಅಲ್ಲಾಹ ಸುಬ್ಹಾನಹು ತಾಲಾ ಸೃಷ್ಟಿಸಿರುವುದು ಮನುಷ್ಯರಿಗೆ ನೋಡದಂತಹ ರೀತಿಯಲ್ಲಿ ಜಿನ್ನನ್ನು ಸೃಷ್ಟಿಸಿದ್ದಾನೆ. ವ ಇನ್ನಮಾ ಯರೌನ ಇದಂಕಲು ಅಲಾ ಸುವರಿಹಿಂ ಝಾಲಿಕ ಮಿನಲ್ ಮುಅಜಿಜಾತಿ, ಇನ್ನು ಅವರನ್ನು ಬೇರೆ ರೂಪಕ್ಕೆ ರೂಪಾಂತರಗೊಂಡಾಗ ನಾವು ನೋಡುವುದು ಅದು ಝಾಲಿಕ ಮಿನಲ್ ಮುಅಜಿಜಾತ್ ಅದು ಮುಅಜಿಜಾತಿನಿಂದಾಗಿದೆ. ಅಲ್ಲತಿ ಲಾ ತಕೂನು ಇಲ್ಲಾ ಫಿಲ್ ವಕ್ತಿಲ್ ಅಂಬಿಯಾ, ಅದು ಅಂಬಿಯಾ ಅರ ವಕ್ತಿನಿಂದಲ್ಲದೆ ಅದನ್ನು ನೋಡಲು ಸಾಧ್ಯವಿಲ್ಲ. ಸಲವಾತುಲ್ಲಾಹಿ ಅಲೈಹಿಂ ಅಜ್ಮಾಯೀನ್, ಇದನ್ನು ತಫ್ಸೀರು ತಬರಿ ಎರಡನೇ ಭಾಗ 186ನೇ ಪೇಜ್ ನಲ್ಲಿ ವ್ಯಕ್ತವಾಗಿ ಇಮಾಮ್ ತಬರಿ ರಹಿಮಹುಲ್ಲಾ ಬರೆದಿದ್ದಾರೆ. ಅದೇ ರೀತಿ ನಮಗೆ ಈ ವಿಷಯದಲ್ಲಿ ಮತ್ತು ವಹುಂ ಯರೌನ ವಲಾ ನರಾಹುಂ ಎನ್ನುವ ಈ ಆಯತ್ತುಂಟು, ಇನ್ನಹುಂ ಯರಾಕುಂ ಹುವ ಕಬೀಲು ಮಿನ್ ಹೈಸುಲಾ ತರೌನಹುಂ ಇನ್ನಾ ಜಾಲಿನ ಶಯಾತೀನ ಔಲಿಯಾ ಅಲಿಲ್ಲದೀನ ಲಾ ಯುಮಿನೂನ್. ಇದರ ಬಗ್ಗೆ ಬರೆಯುತ್ತಾ ಸೂರತ್ತುಲ್ ಆರಾಫನ 27 ಆಯತನ ಬಗ್ಗೆ ಬರೆಯುತ್ತಾ ಹೇಳ್ತಾರೆ, ವೈದಾ ಅಖ್ಬರ್ನಲ್ಲಾಹು ಅಜ್ಜ ವಜಲ್ಲ ಅಲ್ಲಾಹು ಸುಬ್ಹಾನಹು ವತಾಲಾ ನಮಗೆ ವಿವರಗಳನ್ನು ತಿಳಿಸಿರುವನು ಏನು? ಅನ್ನಾ ಲಾ ನರಾಹುಂ, ನಮಗೆ ಜಿನ್ನನ್ನು ನೋಡಲು ಸಾಧ್ಯವಿಲ್ಲ. ಫಮನ್ ದಾ ಅನ್ನಹು ಯರಾಹುಂ, ಯಾರಾದರೂ ಅದನ್ನು ನೋಡಲು ಸಾಧ್ಯವಿದೆ ಅಂತ ಹೇಳಿದರೆ ಅವ್ ರಾಹುಂ ಅಥವಾ ಅವನು ಸ್ವತಃ ನೋಡಿದ್ದಾನೆ ಅಂತ ಹೇಳಿದ್ದರೆ ಬಹುವ ಕಾದಿಬುನ್, ಅವನು ಸುಳ್ಳನಾಗಿದ್ದಾನೆ. ಇಲ್ಲ ಅಯ್ಯಕೂನ ನಬಿಯನ್, ಒಂದು ಅವನು ನಬಿಯಾಗಿರಬೇಕು. ಮಿನಲ್ ಅಂಬಿಯಾಯಿ ಅಲಹಿಮುಸ್ಸಲಾಂ ಫದಾಲಿಕ ಮೌಜಿಜತಿ ಲಹುಂ, ಅದು ಅವರಿಗೆ ಅಂಬಿಯಾರಿಗೆ ಕೊಟ್ಟ ಮೌಜಿಜತ್ತಾಗಿದೆ. ಅದರ ನಂತರ ಹೇಳ್ತಾರೆ ಅವರು ಏನಂತ ಹೇಳಿದ್ರೆ, ಕಮಾ ನಸ್ಸಲ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅನ್ನಹು ನಫಲತ್ ಅಲೈಹಿ ಶೈತಾನು ಲಿಯಖ್ತ ಅಲೈಹಿ ಸಲಾತು ಯಕೂಲು ವಲಾ ಸಬೀಲ ವುಜೂದಿ ಗೈರಿ ಇಸ್ಬಹು ಅಂತ ಹೇಳಿದ್ರೆ ಅವರು ಹೇಳ್ತಾರೆ ಕ್ಲಿಯರ್ ಆಗಿ ಏನಂತ ಹೇಳಿದ್ರೆ ಅಂತ ಹೇಳಿದ್ರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಮೌಜಿಜತ್ತಲ್ಲದೆ, ಅವರ ಕಾಲಘಟ್ಟಗಳಲ್ಲದೆ ಒಬ್ಬನಿಗೂ ಜಿನ್ನನ್ನು ಶೈತಾನನ್ನು ನೋಡುವುದಾಗಿ ನೋಡಲಿಕ್ಕೆ ಸಹೀಹಾಗಿ ಬಂದ ಯಾವುದೇ ಹದೀಸುಗಳಲ್ಲಿ ನಮಗೆ ತೋರುವುದಿಲ್ಲ. ಮತ್ತೆ ಉಮರ್ ರಲಿಯಲ್ಲಾಹುನವರು ಜಿನ್ನನ್ನು ನೋಡಿರುವ ವಿಷಯದಲ್ಲಿ ಬಂದಿರುವ ವರದಿ, ಉಮರ್ ರಲಿಯಲ್ಲಾಹುನ ಬಗ್ಗೆ ಜಿನ್ನನ್ನು ನೋಡಿದ ಒಂದು ವಿಷಯ ಬಂದಿದೆ. ಏನು? ವರುವಿಯ ಅನ್ನಲ್ ಖಲೀಫತ ಉಮರ್ ಇಬ್ನ್ ಅಲ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಅನ್ನ ರುಯ್ಯತಲ್ ಜಿನ್ನ ಲೈಸತ್ ಹಕೀಕತು, ಅವರು ನೋಡಿದ್ದು ವಾಸ್ತವದಲ್ಲಿ ಜಿನ್ನನ್ನು ನೋಡಲಿಲ್ಲ. ಇನ್ನಮಾ ಹಿಯ ಮಿನ್ ಬಾಬಿ ತಖಯ್ಯಲಿ, ಅವರಿಗೆ ಸಂಶಯ ಮಾತ್ರ ಅಲ್ಲಿ ಉದ್ಭವ ಆಗಿತ್ತು, ಆ ಹದೀಸಿನಲ್ಲಿ ತೋರಿಸಿತು, ಅವರು ಜಿನ್ನನ್ನು ನೋಡಲಿಲ್ಲ ಅಂತ. ಅಲ್ ಮೌಸುವ ಅಲ್ ಅಖದಿಯ ಅದ್ದುರರು ಸುನ್ನಿಯ, ಅದರಲ್ಲಿ 8ನೇ ಭಾಗ 349ನೇ ಪೇಜ್ ನಲ್ಲಿ ನಮಗೆ ನೋಡಲು ಸಾಧ್ಯವಾಗಿದೆ. ಅದೇ ರೀತಿ ಅಸೀರ್ ಇಬ್ನು ಅಮ್ರ್ ಹೇಳುತ್ತಾರೆ, ಉಮರುಲ್ ಗೀಲಾನಿಯವರ ಬಳಿ ಜಿನ್ನಿನ ವಿಷಯದ ಬಗ್ಗೆ ಮಾತನಾಡುತ್ತಾ ಅವರು ಹೇಳಿದರು, ನಿಶ್ಚಯವಾಗಿಯೂ ಅಲ್ಲಾಹನ ಸೃಷ್ಟಿಗಳಲ್ಲಿರುವ ಸೃಷ್ಟಿಗಳಾಗಿದೆ, ಸೃಷ್ಟಿಗಳಾಗಿ ರೂಪಾಂತರಗೊಳ್ಳಲು ಅವುಗಳಿಗೆ ಸಾಧ್ಯವಿಲ್ಲ. ಐ ಅನ್ವಾಉ ಮಿನಲ್ ಜಿನ್ ಅನ್ನಹು ಲಾ ಯಸ್ತತೀಉ ಶೈಉನ್ ಅನ್ ಯತಹವ್ವಲ ಅನಿಲ್ ಖಲ್ಕಿ ಲಾಹಿಲ್ಲದಿ ಖಲಕಹು. ಮನುಷ್ಯನ ಆ ಜಿನ್ನನ ಸೃಷ್ಟಿಸಿದ ರೂಪದಿಂದ ಇನ್ನೊಂದು ರೂಪಕ್ಕೆ ರೂಪಾಂತರಗೊಳ್ಳಲು ಅವುಗಳಿಗೆ ಸಾಧ್ಯವಿಲ್ಲ. ವಲಾಕಿನ್ ಫೀಹಿಂ ಸಿಹರತಕ ಸಿಹರತಿಯಂ. ಸಾದರೆ ಅದು ಏನ್ ಮಾಡ್ತಾನೆ, ಮನುಷ್ಯನಿಗೆ ಸಾಧಾರಣವಾಗಿ ಮಂತ್ರವಾದಿ ಕಣ್ಕಟ್ ಮಾಡ್ತಾನೆ, ಹಗ್ಗವನ್ನು ಸೀದಾ ತೋರಿಸ್ತಾನೆ, ಅಥವಾ ಒಂದು ಪುಸ್ತಕವನ್ನು ಹಿಡಿದು ಒಂದು ಪಾರಿವಾಳವನ್ನು ಮಾಡಿ ತೋರಿಸ್ತಾನೆ. ನಮ್ಮ ಕಣ್ಣಿಗೆ ಅದೊಂದು ಕಣ್ಕೆಟ್ಟಾಗಿದೆ. ಅದೇ ರೀತಿ ಇಬ್ಲೀಸನು ನಮ್ಮ ಕಣ್ಣಿನ ದೃಷ್ಟಿಯ ಮುಂದೆ ಅವನು ಮನುಷ್ಯನಾಗಿಯೋ ಪ್ರಾಣಿಯಾಗಿಯೋ ಇತರ ವಸ್ತುವಾಗಿಯೋ ತೋರಿಸುತ್ತಾನೆ ಎಂದು ನಮಗೆ ಮುಸನ್ನಿಫ್ ಅಬ್ದುರ್ ರಜಾಕ್ ಐದನೇ ಭಾಗ 165ರಲ್ಲಿಯೂ, ಇಬ್ನು ಅಬಿ ಶೇಬಾ ಆರನೇ ಭಾಗ 94ರಲ್ಲಿಯೂ, ಫತುಹುಲ್ ಬಾರಿ ಐದು ಮತ್ತು ಆರನೇ ಪೇಜ್ 366 ಸಹಿಯಾದ ಶೃಂಖಲೆಯಿಂದ ಬಂದ ಹದೀಸಿನಿಂದ ನಮಗೆ ವ್ಯಕ್ತವಾಗುತ್ತದೆ. ಈ ಮೂರು ಮಹಾನುಭಾವರ ಮುಂದೆ ಇವತ್ತಿನ ಯಾವ ಪಂಡಿತರೂ ಇಲ್ಲ. ಅವರು ಕ್ಲಿಯರ್ ಆಗಿ ಇಲ್ಲಿ ನಮಗೆ ಹೇಳಿಕೊಟ್ಟಿದ್ದಾರೆ ಏನಂತ ಹೇಳಿದ್ರೆ, ಅನ್ನಹು ಲಾ ಯಸ್ತತೀಉ ಶೈಉನ್ ಅನ್ ಯತಹವ್ವಲ ಅನ್ ಖಲ್ಕಿಲ್ಲಾಹಿಲ್ಲದಿ ಖಲಕಹು. ಆ ಜಿನ್ನಿಗೆ ಅವನ ಸ್ವಂತ ರೂಪದಿಂದ ಇನ್ನೊಂದು ರೂಪಕ್ಕೆ ರೂಪಾಂತರವಾಗಲು ಸಾಧ್ಯವೇ ಇಲ್ಲ. ವಲಾಕಿನ್ ಆದರೆ ಫೀಹಿಂ ಅವರಲ್ಲಿ ಕೆಲವರು ಸಹರತಕ ಸಹರತಿಹಿಂ, ನಿಮ್ಮಲ್ಲಿರುವ ಮಂತ್ರವಾದಿಗಳ ರೀತಿಯಲ್ಲಿ ನಿಮ್ಮ ಕಣ್ಣು ಕಟ್ಟು ವಿದ್ಯೆಯನ್ನು ನಿಮ್ಮ ಮುಂದೆ ತೋರಿಸುತ್ತಾರೆ. ಫೈದಾ ಅಹಸಕ್ತುಂ ಮಿಂದಾಲಿಕ ಶೈಯನ್ ಫಅದನು. ಇನ್ನು ಎಲ್ಲಾದರೂ ನೀವು ಅದು ಹಾಗೆ ನೋಡಿದರೆ ಅದರಿಂದ ನೀವು ಏನ್ ಮಾಡಿರಿ, ದೂರ ಹೋಗಿರಿ ಅಂತ ಹೇಳ್ತಾರೆ. ಅದೇ ರೀತಿ ಉಮರ್ ರಲಿಯಲ್ಲಾಹು ಅನ್ಹು ನೋಡಿದ ವಿಷಯದಲ್ಲಿ ಕಾಲ್ಪನಿಕವಾದರೂ ಅಬಿ ಹುರೈರವೊಂದಿಗೆ ಸಂಭವಿಸಿರುವ ರಂಜಾನಿನ ತಿಂಗಳಲ್ಲಿ ಮನುಷ್ಯನ ರೂಪದಲ್ಲಿ ಸೈತಾನನು ಕಡುಬಡವನಾಗಿ ಬಂದಿರುವುದು ಸಹಿಯಾದ ಹದೀಸಿನಿಂದ ಸಾಬೀತಾದ ವಿಷಯವಾಗಿದೆ. ಅಲ್ಲದೆ ಇದರ ಹದೀಸುಗಳಲ್ಲಿ ಪ್ರತ್ಯಕ್ಷ ಮನುಷ್ಯ ರೂಪದಲ್ಲಿ ಕಂಡಿರುವುದು ಸಾಬೀತಾಗಿದೆ. ಇದು ಅಂಬಿಯಾರ ಮತ್ತೆ ಸ್ವಹಾಬತ್ತರ ಆ ಕಾಲಘಟ್ಟಗಳಲ್ಲಿ ಮಾತ್ರ. ಇನ್ನು ಮೂರನೇ ಅಭಿಪ್ರಾಯದ ಬಗ್ಗೆ ನಾವು ಹೋಗುವುದಾದರೆ, ಅಂಬಿಯಾರಿಗಾಗಲಿ ಇತರರಿಗಾಗಲಿ ಜಿನ್ನನ್ನು ನೋಡಲು ಸಾಧ್ಯವಿಲ್ಲ ಎನ್ನುವುದು ಕೆಲವು ಮಹದ್ದಿಸರ ಅಭಿಪ್ರಾಯವೂ ಇದೆ. ಇದರ ಬಗ್ಗೆ ಏನ್ ಹೇಳ್ತಾರೆ, ಲಂ ಯಸ್ಬುತು ಅನಿನ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರಅಲ್ ಜಿನ್ ನಬಿ ಐನಿಹಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ಸ್ವತಃ ಕಣ್ಣಿನಿಂದ ಜಿನ್ನನ್ನು ನೋಡಿದ್ದಾಗಿ ಸಾಬೀತಾಗಿ ಬಂದೇ ಇಲ್ಲ ಅಂತ ಹೇಳ್ತಾರೆ ಅವರು. ಇನ್ನಮ ಔಹಾ ಇಲೈಹಿ ಅನ್ನ ನಫರಂ ಮಿನಲ್ ಜಿನ್ನಿ ಇಸ್ತಮ ಇಲೈಹಿ ಫಕಾಲ ಉಲ್ ಊಹಿಯ ಇಲೈಯ ಅನ್ನಹು ಇಸ್ತಮ ನಫರಂ ಮಿನಲ್ ಜಿನ್ನಿ ಫಕಾಲು ಇನ್ನ ಸಮಿಅನಾ ಕುರ್ಆನನ್ ನಜಬಾ. ಅಲ್ಲಾಹು ಸುಬ್ಹಾನಹು ವತಾಲ ಸೂರತುಲ್ ಜಿನ್ನ ಒಂದನೇ ಆಯತ್ನಲ್ಲಿ ಹೇಳ್ತಾನೆ ಏನಂತ ಹೇಳಿದ್ರೆ, ಅಲ್ಲಾಹು ಸುಬ್ಹಾನಹು ವತಾಲ, ಓ ಸಂದೇಶ ವಾಹಕರೇ ಹೇಳಿರಿ, ನನ್ನ ಬಳಿಗೆ ದಿವ್ಯವಾಣಿಯು ಬಂದಿರುತ್ತದೆ, ಅದರಂತೆ ಜಿನ್ನುಗಳ ಒಂದು ಸಮೂಹವು ಅದನ್ನು ಕುರ್ಆನ್ ಅನ್ನು ಆಲಿಸುತ್ತಾ ಹೀಗೆಂದಿತ್ತು, ನಾವು ಒಂದು ಆಶ್ಚರ್ಯಕರವಾದ ಪಠನವನ್ನು ಕುರ್ಆನ್ ಅನ್ನು ಕೇಳಿರುವನು ಅಂತ. ಸೂರತ್ತುಲ್ ಜಿನ್ನಿನಲ್ಲಿ ನಮಗೆ ಈ ಆಯತ್ತಿನಿಂದ ಏನು ಸಿಗ್ತದೆ ಅಂತ ಹೇಳಿದರೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಲ್ಲದೆ ಬೇರೆ ಯಾರು ಊಹಿಸಲೆವೆಂದು ಸಾಬೀತಾಗಿದೆ. ಆದರೂ ಇದರಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅಲ್ಲಾಹು ಸುಬ್ಹಾನಹು ತಾಲ ವಹಿಯ ಮೊಗೇನೆಯಾಗಿದೆ ಇಲ್ಲಿ ಹೇಳಿರುವುದು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಸೂರತ್ ಎಲ್ಲಿ ತಾಯಿಫಿನಿಂದ ಬರುವಾಗ ನಡೆದ ಸಂಗತಿಯಾಗಿದೆ ಅಲ್ವಾ, ತಾಯಿಫಿನಿಂದ ಬಂದು ಮಕ್ಕಾಕ್ಕೆ ಬರುವ ಮಧ್ಯೆ ಸಂಭವಿಸಿದಂತಹ ವಿಷಯ ಆಗಿದೆ. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಸೂರತ್ತುಲ್ ಫುಸ್ಸಿಲಾತ್ ಆಯತ್ ಓದುವಾಗ ನಮಾಜಿನಲ್ಲಿ ಕೆಲವು ಜಿನ್ನುಗಳ ಒಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರನ್ನು ವೀಕ್ಷಿಸಿರುವುದು, ಅವರ ಕುರಾನ್ ಅನ್ನು ಆಲಿಸಿರುವುದು, ಅದರ ಬಗ್ಗೆ ತನ್ನ ಸಮೂಹಕ್ಕೆ ಹೋಗಿ ಅದರ ಸಂದೇಶವನ್ನು ಮುಟ್ಟಿಸಿರುವುದು, ಅಲ್ಲಾಹು ಸುಬ್ಹಾನಹು ತಾಲ ಸೂರತ್ತುಲ್ ಜಿನ್ನಿನ ಮೂಲಕ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ತಿಳಿಸಿಕೊಟ್ಟಿರುವುದಾಗಿದೆ. ಆದ್ದರಿಂದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಜಿನ್ನನ್ನು ಪ್ರತ್ಯಕ್ಷವಾಗಿ ವೀಕ್ಷಿಸಲಿಲ್ಲ ಹೊರತು ಅವರಿಗೆ ಅಲ್ಲಾಹನ ಕಡೆಯಿಂದ ದಿವ್ಯವಾಣಿಯ ಮೂಲಕ ತಿಳಿಸಿಕೊಡಲಾಗಿತ್ತು. ಇದೇ ರೀತಿ ಬಹಳಷ್ಟು ಸಲ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಜಿನ್ನುಗಳ ಬಗ್ಗೆ ಅಲ್ಲಾಹನ ಕಡೆಯಿಂದ ತಿಳಿಸಲಾಗಿತ್ತು. ಬಹಿಯ ಅಲ್ ಕೌಲಿ ಹೇಳುತ್ತಾರೆ ರಹಿಮಹುಲ್ಲಾ, ವಇದಾ ಕಾನ ದಾಲಿಕ ತಖ್ಸೀರು ಖುಸೂಸಿಯತನ್ ಲಾ ತಂಬಗಿ ಲಿಅಹದಿ ಬಾದ ಸುಲೈಮಾನ್ ಫಇನ್ನ ಸಫ ತಿಲ್ಕಲ್ ಖುಸೂಸಿಯತು ಲಮ್ ಯಂತಫಿಯು ಬಾದಹು. ಸುಲೈಮಾನ್ ಅಲೈಹಿಸ್ಸಲಾತು ವಸ್ಸಲಾಮರಿಗೆ ನೀಡಿದ ಆ ರಹಸ್ಯ ಮತ್ತು ಗೌಪ್ಯ ನಂತರವಿರುವ ಯಾರೊಬ್ಬರಿಗೂ ಅಲ್ಲಾಹು ಸುಬ್ಹಾನಹು ತಾಲ ನೀಡುವಂತಹದ್ದಲ್ಲ. ಆ ಗೌಪ್ಯತೆ ಮತ್ತು ರಹಸ್ಯ ಅವರ ನಂತರವೂ ನಿಂತಿರಲೂ ಇಲ್ಲ. ಪ್ರತ್ಯೇಕವಾಗಿ ಇದರ ಬಗ್ಗೆ ಅವರು ಹೇಳ್ತಾ ಮುಂದುವರಿಸುತ್ತಾ ಅವರು ಹೇಳ್ತಾರೆ ಏನಂತ ಹೇಳಿದ್ರೆ, ಸುಲೈಮಾನ್ ಅಲಿ ಸುಲಾತು ವಸ್ಸಲಾಮನಿಗೆ ಪ್ರತ್ಯೇಕವಾಗಿರುವುದು ಕೆಲಸ ಕಾರ್ಯಗಳಲ್ಲಿ ಅರಮನೆ ರಚನೆಗಾಗಿ, ಕೋಟೆಯ ರಚನೆಗಾಗಿ ಹಾಗೂ ಇತ್ಯಾದಿಗಳಿಗಾಗಿ ಅಧೀನಗೊಳಿಸಿರುವುದಾಗಿದೆ. ಈ ಕಾರ್ಯ ಅವರ ನಂತರ ಬರುವ ಪ್ರತಿಯೊಬ್ಬನಿಗೂ ಜಿನ್ನಿನೊಂದಿಗೆ ಮಾಡಿಸಿಕೊಳ್ಳಲು ಸಾಧ್ಯವೆಂದು ಹೇಳಿರುವುದಿಲ್ಲ. ಅದು ಪ್ರವಾದಿ ಸುಲೈಮಾನ್ ಅಲಿ ಸಲಾತು ವಸ್ಸಲಾಮನಿಗೆ ಪ್ರತ್ಯೇಕತೆಯಲ್ಲೊಂದಾಗಿದೆ. ಇದರಿಂದ ಪ್ರತಿಯೊಬ್ಬರಿಗೂ ಜಿನ್ನನ್ನು ನೋಡಲು ಸಾಧ್ಯವೆಂದು ತಿಳಿಯುವಂತಿಲ್ಲ. ಆದರೆ ನಮ್ಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಅಧೀನವಾಗಿರಿಸುವುದು ಅದು ಸಾಧ್ಯವಿರುವ ಸಂಗತಿಯಾಗಿದ್ದರೂ, ಹದೀಸಿನಲ್ಲಿ ಬಂದಿರುವಂತೆ ಅಬೂ ಹುರೈರಾ ರಲಿಯಲ್ಲಾಹು ಅನ್ಹುರಿಂದ ವರದಿ ಮಾಡಿದ ಈ ಹದೀಸಿನಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ, ನಿನ್ನೆ ರಾತ್ರಿ ಅವಿಧೇಯನಾದ ಜಿನ್ನು ಆಕಸ್ಮಿಕವಾಗಿ ನನ್ನ ಬಳಿ ಬಂದ. ಯಾ, ಇದೇ ರೀತಿಯ ಮಾತು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರುವನು. ಅವನು ನನ್ನ ನಮಾಜಿನಲ್ಲಿ ಸಂಶಯ ಸೃಷ್ಟಿಸಲು ಆಗ್ರಹಿಸಿದನು, ಆದರೆ ಅಲ್ಲಾಹನು ನನಗೆ ಅವನ ಮೇಲೆ ಹತೋಟಿ ನೀಡಿದ್ದನು. ಮಸ್ಜಿದ್ನಲ್ಲಿಯೂ ಯಾವುದಾದರೊಂದು ಕಂಬಕ್ಕೆ ಕಟ್ಟಿ ಹಾಕುವೆ ಅಂದುಕೊಂಡೆನು. ನೀವೆಲ್ಲರೂ ಅವನನ್ನು ನೋಡಿರಂದು, ಆದರೆ ನನಗೆ ನನ್ನ ಸಹೋದರರ ಸುಲೈಮಾನ್ ಅಲಿ ಸಲಾಂರವರ ದುವಾ ನೆನಪಾಯಿತು ಅಂತ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿರುವಂತಹ ವಿಷಯವು ನಮಗೆ ಮಹದ್ದಿಸರು ಮಹಾನುಭಾವರು ಹೇಳಿದ ವಿಷಯದಲ್ಲಿ ಏನ್ ಹೇಳ್ತಾರೆ ಒಂದು ಅಭಿಪ್ರಾಯಗಾರರು. ಎರಡನೇ ಅಭಿಪ್ರಾಯದವರು ಹೇಳ್ತಾರೆ, ನಮಗೆ ಬಿಡಿ, ಪ್ರವಾದಿಯವರಿಗೂ ಏನಿಲ್ಲ, ಸುಲೈಮಾನ್ ಅಲೈಹಿಸ್ಸಲಾಮರ ನಂತರ ಪ್ರವಾದಿಯವರಿಗೂ ಜಿನ್ನನ್ನು ನೋಡಲು ಸಾಧ್ಯವಿಲ್ಲ. ಮತ್ತೆ ಹೇಳ್ತಾ, ಫತ್ತಫ್ಸೀರು ಕಾನ ಮುಂಕಿನಲ್ಲಿ ಮೊಹಮ್ಮದ್ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೈಫ ಲಾ ತಕೂನು ರುಯ್ಯತು ಲಿಲ್ ಜಿನ್ನಿ ಜಾಯಿಜತುನ್ ಫಿ ಹಕ್ಕಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇಲ್ಲಿ ದುರರು ಸುನ್ಯದಲ್ಲಿ ಅವರು ಹೇಳ್ತಾರೆ, ಮತ್ತೆ ಹೇಗೆ ಸಾಧಾರಣ ಒಬ್ಬ ಮನುಷ್ಯನಿಗೆ ಜಿನ್ನನ್ನು ನೋಡಲು ಸಾಧ್ಯ ಆಗುತ್ತದೆ, ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಜಿನ್ನನ್ನು ನೋಡಲು ಸಾಧ್ಯವಿಲ್ಲ ಅಂತ. ಆಗ ಒಂದು ಸಾಧಾರಣ ಮನುಷ್ಯನಿಗೆ ಜಿನ್ನನ್ನು ನೋಡಲು ಹೇಗೆ ಸಾಧ್ಯ? ಅದೇ ರೀತಿ ಶೇಖ್ ಅಲ್ ಬಾಕಿಲ್ಲಾನಿ ರಹಮಹುಲ್ಲಾ ಹೇಳ್ತಾರೆ, ಏನಂತ ಹೇಳಿದ್ರೆ, ವಮನ್ ಯುಕಿರ್ರು ಬಿ ವುಜೂದಿಹಿಂ ಮಿನಲ್ ಖದರಿಯ ಯಜ್ಅಮು ಅನ್ನಹುಂ ಲಾ ಯರೌನ ಲಿರಕ್ಕತಿ ಅಜ್ಸಾಮಿಹಿಂ ವನಫೂದು ಶುಆಉ ಮಿನ್ಹಾ ವಮಿನ ಅಲ್ ಉಲಮಾಇ ಮನ್ ಕಾಲ ಅನ್ನಹುಂ ಲಾ ಯರೌನ ಲಿಅನ್ನಹುಂ ಲಾ ಅಲ್ವಾನ ಲಹುಂ. ಏನಂತ ಹೇಳಿದ್ರೆ, ಅಲ್ ಜಿನ್ನು ಬೈನಲ್ ಹಕಾಯಿಕಿ ವಲ್ಲ ಸಾತಿ ಅನ್ನುವಂತ ಗ್ರಂಥದಲ್ಲಿ ಒಂದನೇ ಪುಟ ಒಂದನೇ ಭಾಗ 49ನೇ ಪುಟಾಯದಲ್ಲಿ ಅವರು ಹೇಳ್ತಾರೆ ಅನ್ನಂತ ಹೇಳಿದ್ರೆ, ಅವುಗಳ ಅಸ್ತಿತ್ವವನ್ನು ವಿಧಿವಾದದಿಂದ ಒಪ್ಪಿಕೊಂಡು, ಒಂದು ಪಕ್ಷ ನೀವು ಅದಕ್ಕೆ ಅಸ್ತಿತ್ವ ಇದೆ ಅಂತ ಹೇಳಿದರೆ ಅದನ್ನು ಒಪ್ಪಿಕೊಂಡು, ಅವರಿಗೆ ನಾಜುಕಾದ ಶರೀರವಿರುವುದರಿಂದ ಮತ್ತು ಅವುಗಳಿಂದುಂಟಾಗುವ ಕಿರಣದ ಪ್ರಭಾವದಿಂದ ನೋಡಲು ಸಾಧ್ಯವಿಲ್ಲ ಎಂದು ಯಾರಾದರೂ ಹೇಳುವುದಾದರೆ ಅವರನ್ನು ನೋಡಲು ಸಾಧ್ಯವಿಲ್ಲ. ಕಾರಣ ಅವುಗಳಿಗೆ ಬಣ್ಣವಿಲ್ಲ, ಕಲರ್ ಇಲ್ಲ. ಅಥವಾ ಉಲಮಾ ಅವರು ಕೆಲವರು ಹೇಳಿದ್ದಾರೆ, ಅವುಗಳನ್ನು ನೋಡುವುದು ನಮಗೆ ಸಮಂಜಸವೇ ಅಲ್ಲ ಅಂತ. ಅಲ್ ಜಿನ್ನು ಬೈನಲ್ ಹಕಾಯಿಕಿ ವಲ್ಲ ಸ್ವಾತೀರ್ ಅನ್ನುವಂತಹ ಗ್ರಂಥದಲ್ಲಿ 49ನೇ ಪೇಜ್ನಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ನಾಲ್ಕನೇ ಅಭಿಪ್ರಾಯ, ಈಗ ಎರಡು ಅಭಿಪ್ರಾಯ ಆಯ್ತು, ಮೂರು ಅಭಿಪ್ರಾಯ ಆಯ್ತು, ನಾಲ್ಕನೇ ಅಭಿಪ್ರಾಯದ ಕೆಲವರಿದ್ದಾರೆ. ಆ ಅಭಿಪ್ರಾಯಗಳಲ್ಲಿ ಅವರು ಏನ್ ಹೇಳ್ತಾರೆ ಅಂತ, ಜಿನ್ನನ್ನು ನೋಡುವ ಕಾರ್ಯಗಳಲ್ಲಿ ವಿಷಾದವಾದದ್ದು ಅಂಬಿಯಾರಿಗೂ, ಇನ್ನು ಅಲ್ಲಾಹನು ಪ್ರತ್ಯೇಕಿಸಿದ ಅಂಬಿಯಾರಲ್ಲದ ಮನುಷ್ಯರಲ್ಲಿ ಕೆಲವರಿಗೂ ನೋಡಲು ಸಾಧ್ಯ ಎನ್ನುವುದು ಆಲೂಸಿ ಮತ್ತು ಇಬ್ನುಲ್ ಅರಬಿ ಅವರ ತಫ್ಸೀರುಗಳಲ್ಲಿ ನಮಗೆ ತೋರ್ತದೆ. ನಾಲ್ಕನೇ ಅಭಿಪ್ರಾಯ ಏನು, ವಲೈಸ ಯಂತನಿಯು ಅನ್ ಯರಾಹುಮುನ್ ನಬಿಯ್ಯು ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಫಿ ಸುವರಿಹಿಂ ಕಮಾ ಯರೌಲ್ ಮಲಾಯಿಕತು. ಅವರು ಹೇಳ್ತಾರೆ, ಅಲ್ಲಹ್ಕಾಮುಲ್ ಕುರ್ಆನ್ ಪುಟ 4864ನೇ ಪುಟದಲ್ಲಿ ಒಂದನೇ ಭಾಗದಲ್ಲಿ ಅವರು ಹೇಳ್ತಾರೆ, ಸಾಧಾರಣವಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರವರು ಮಲಾಯಿಕತರನ್ನು ದೃಷ್ಟಿಸಿದಂತೆ ಜಿನ್ನನ್ನು ಅವುಗಳ ರೂಪಗಳಿಂದಲೇ ನೋಡಿರುವುದು ವಿರೋಧಿಸಲಾಗುವುದು. ಯಾಕೆ ಆಗುವುದಿಲ್ಲ? ಅಲ್ಲಾಮ ಆಲೂಸಿ ರಹಿಮಹುಲ್ಲಾ ಹೇಳ್ತಾರೆ, ವಕದ್ ತರ ಐ ಅನ್ನಲ್ ಜಿನ್ನ ಬಿಸುವರಿ ಗೈರಿ ಸುವರಿಹಲ್ಲ ಸಿಲಿಯ ಬಲ್ ಒಬಿ ಸುವರಿಹ ಅಲ್ಲ ಸಿಲಿಯ ಅಲ್ಲತಿ ಖಲಕತ್ ಅಲೈಹಲ್ ಕಲ್ ಮಲಾಯಿಕತಿ ಅಲೈಹಿಮುಸ್ಸಲಾಂ. ಈಗ ನೀವು ನೋಡುತ್ತಿರುವಂತೆ ಜಿನ್ನನ್ನು ಯಥಾರ್ಥ ರೂಪದಿಂದ ರೂಪಾಂತರಗೊಂಡ ಹಾಗೆ, ಆದರೆ ಅವುಗಳ ಸೃಷ್ಟಿಸಿರುವ ನಿಜವಾದ ರೂಪಗಳಲ್ಲಿ ಮಲಾಯಿಕತರು ಅಲೈಹಿಸ್ಸಲಾಮರಂತೆ ಅಂಬಿಯಾರವರಿಗೆ ಮಾತ್ರ ಮತ್ತು ಅಲ್ಲಾಹನ ಪ್ರತ್ಯೇಕ ದಾಸರಿಗೆ ಮಾತ್ರ ನೋಡಲು ಸಾಧ್ಯವಾಗುತ್ತದೆ. ಇನ್ನು ಜಿನ್ನಿನ ನಿಜರೂಪವನ್ನು ಅಂಬಿಯಾರ್ ಅವರ ಹೊರತಿನವರು ದೃಷ್ಟಿಸಿದ ಬಗ್ಗೆ ಇಮಾಮ್ ಬೈಹಕಿ ತನ್ನ ಗ್ರಂಥ ದಲಾಯಿಲ್ ನುಬುವಾದಲ್ಲಿ ಹಸನ್ ರವರಿಂದ ವರದಿ ಮಾಡಿದ ಅಮ್ಮಾರ್ ಬಿನ್ ಯಾಸರ್ ರಲಿಯಲ್ಲಾಹು ಅನ್ನುವರಿಂದ ವಿವರಿಸುವುದಾಗಿ ನಮಗೆ ತೋರುತ್ತದೆ. ಇನ್ಶಾಅಲ್ಲಾ ಈಗ ನಾವು ಇಸ್ತಿಆನತ್ ಬಿಲ್ ಜಿನ್ನಿಗೆ ಮುಟ್ಲೇ ಇಲ್ಲ. ಜಿನ್ನಿನ ಬಗ್ಗೆ ನೋಡಲು ಸಾಧ್ಯವಿದೆಯೋ ಸಾಧ್ಯವಿಲ್ಲವೋ ಅದರ ಬಗ್ಗೆ ಇರುವ ಅಭಿಪ್ರಾಯಗಳು ಮಾತ್ರ ನಾವೀಗ ಹೇಳ್ತಾ ಇದ್ದೇವೆ. ಇಸ್ತಿಯಾನತ್ ಜಿನ್ನ ಬಗ್ಗೆ ಮುಟ್ಲಿಲ್ಲ. ಇನ್ಶಾಅಲ್ಲಾ ಇದೊಂದು ಎರಡು ವಾರ ತೆಗೀತದೆ ಕಂಪ್ಲೀಟ್ ಆಗಿ ಇಸ್ತಿಯಾನತ್ ಬಿಲ್ ಜಿನ್ ಏನಂತ ಹೇಳಲಿಕ್ಕೆ. ಯಾಕೆ ಅಂತ ಹೇಳಿದ್ರೆ ಇದರ ಮುಂದೆ ನಾವು ಇದರ ಬಗ್ಗೆ ಇರುವ ಹದೀಸುಗಳು, ಇದರ ಬಗ್ಗೆ ಇರುವ ಕುರಾನಿನ ಆಯತ್ತುಗಳು, ಹದೀಸುಗಳು, ಮತ್ತೆ ಜಿನ್ ಅಂದ್ರೆ ಏನು ಎಂದು ತಿಳಿದುಕೊಂಡ ಆಗಲೇ ನಮಗೆ ಇದರ ಬಗ್ಗೆ ಇಸ್ತಿಯಾನತ್ನ ಬಗ್ಗೆ ಗೊತ್ತಾಗ್ತದೆ. ಆದ್ದರಿಂದ ನಿಮ್ಮ ಮುಂದೆ ಇಟ್ಟಿರುವಂತಹ ಈ ಆಯತ್ತುಗಳು, ಹದೀಸುಗಳು, ಅದರ ಅಭಿಪ್ರಾಯಗಳು, ಮಹದ್ದಿಸರ ಅಭಿಪ್ರಾಯಗಳು, ತಫ್ಸೀರುಗಳ ಅಭಿಪ್ರಾಯಗಳು ಎಲ್ಲ ಇವತ್ತು ನಾವು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಇನ್ಶಾಅಲ್ಲಾ ಬರುವ ವಾರವು ಇನ್ಶಾಅಲ್ಲಾ ಇದೇ ರೀತಿ ಮುಂದುವರಿಯುತ್ತದೆ. ನಮಗೆ ಕೊನೆಯಲ್ಲಿ ಇದರ ಇಸ್ತಿಯಾನತ್ತಿನ ಬಗ್ಗೆ ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಅಲ್ಲಾಹು ಸುಬ್ಹಾನಹು ತಾಲಾ ನಾವು ಹೇಳಿದ ಕೇಳಿದ ಈ ಮಾತುಗಳನ್ನು ಒಂದು ಸ್ವಾಲಿಹಾದ ಅಮಲಾಗಿ ಸ್ವೀಕರಿಸಲಿ. ರಬ್ಬನ ಆತಿನ ಫಿದ್ ದುನಿಯಾ ಹಸನ ವಫಿಲ್ ಆಖಿರತಿ ಹಸನ ವಕಿನಾ ಅಜಾಬನ್ನಾರ್. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು.